परीक्षा एक उत्सव है। परीक्षा को ऐसे लीजिए जैसे मानो त्योहार है। बच्चों, प्रधानमंत्री जी के इन्हीं संदेशों से प्रेरित होकर NCPCR मना रहा है परीक्षा पर्व 4.0 जो कि 11 अप्रैल से 31 मई तक चलेगा। इस बीच आप NCPCR के फेसबुक, ट्विटर, यूट्यूब व दूरदर्शन के यूट्यूब चैनल द्वारा लाइव स्ट्रीमिंग सेशन से जुड़कर परीक्षा व परीक्षा परिणाम से संबंधित तनाव एवं चिंता जैसे विषयों पर विशेषज्ञों से बात कर सकते हैं। कार्यक्रम की विस्तृत जानकारी www.ncpcr.gov.in पर प्राप्त करें। NCPCR का संवेदना टेलीकाउंसलिंग नंबर है 1800-121-2830। ಆಕಾಶವಾಣಿ ಮೈಸೂರು FM 100.6 ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ರಂಗ ಕಿಸಾನ್ ವಾಣಿ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಭೋಜನ, ಜಲ್ ಔರ್ ಶುದ್ಧ ವಾತಾವರಣ ಹಮಾರೆ ಜೀವನ ಕಾ ಮುಖ್ಯ ಆಧಾರ ಹೇ ಔರ್ ಕೃಷಿ ಇಸ್ಕಾ ಮೂಲ ಸ್ತಂಭ. ಆರ್ಗಾನಿಕ್ ಫಾರ್ಮಿಂಗ್ ಕೋ ದೇಶ ಭರ್ ಮೇ ಬಢಾವಾ ದೇನೆ ಕೆ ಲಿಯೆ ಸರ್ಕಾರ ಅನೇಕ ಪ್ರಯಾಸ ಕರ್ ರಹೀ ಹೈ. ಇಸ್ಕೆ ಲಿಯೆ ಪರಂಪರಾಗತ ಕೃಷಿ ವಿಕಾಸ ಯೋಜನಾ ಕೆ ತಹತ್ ಕಾಮ ಕಿಯಾ ಜಾ ರಹಾ. ना सिर्फ ऑर्गेनिक फार्मिंग को बल दिया जा रहा है बल्कि उसके लिए वैल्यू एडिशन और मार्केट की व्यवस्था भी की जा रही है। उम्मीद है पारंपरिक क्षेत्र के किसान भी इस बढ़ते बाजार से लाभान्वित होंगे और जैविक कृषि आंदोलन को आगे बढ़ाएंगे। किसानों की मुस्कान समृद्ध हिंदुस्तान की है पहचान। ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಾಪ್ತಾಹಿಕ ಸರಣಿ ತೋರಣ ಹೋರಣ, ನಂತರ ಕೃಷಿ ದರ್ಪಣ, ವಾರದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳಲಿದ್ದೀರಿ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಕಮಲಕ್ಕ, ಬಾಪ್ಪ, ಸುಬಣ್ಣ, ಹಬ್ಬ ಮುಗಿತೇನವ ನಿಮ್ಮ ಮಟ್ಟಿಲಲ್ಲಿ? ಎಲ್ಲ ಮುಗೀತು ಕಣ್ಣ, ಒಬ್ಬಿಟ್ಟು ಮುಗೀತು, ಈಗೇನಿಲ್ಲ, ಸುಧಾರಿಸ್ಕೊಳ್ಳೋದಷ್ಟೇ. ಈಗ ನನಗ್ ಗೊತ್ತಿರೋ ಹಂಗೆ ಇಡೀ ಊರಿಗೆ ಹಬ್ಬ ಮುಗಿದದೆ ಇಬ್ಬರನ್ ಬಿಟ್ಟು. ಅದ್ಯಾರಣ್ಣ? ಅದೇ ಗುರು ಶಿಷ್ಯ. ಯಾಕಂಗ ಅನ್ನಿಸ್ತು? ಅಲ್ಲ, ಕಾಣ್ತಾನ ಇಲ್ವಲ್ಲ ಇನ್ನೂ. ಅದೇನೋ ನಿಜ, ಹಬ್ಬ ಅಂತ ಓದೋರು ಆ ಕೆಲಸ ಐತೆ ಈ ಕೆಲಸ ಐತೆ ನೆಂಟ್ರ ಮನೆಗೆ ಹೋಯ್ತಿವಿ ಅಂದವರು ಇನ್ನು ಊರ್ ದಿಕ್ಕಿಗೆ ಮುಖ ಮಾಡಿಲ್ಲ ಅಂದ್ರೆ ಇನ್ನೇನ್ ಅನ್ಕೋಬೇಕವ. ಶಂಕರಣ್ಣ ಅಂತೂ ಹಬ್ಬದಿನವೂ ಬರ್ಲಿಲ್ಲ, ರಾಜಣ್ಣ ಅವತ್ ಕಂಡವನು, ಇವತ್ ತನಕ ಅವನು ಕಾಣಿಸಿಲ್ಲ. ಅವನು ಹಬ್ಬ ಮುಂಚೆ ಶುರು ಮಾಡ್ದ, ಇವನು ಲೇಟ್ ಆಗಿ ಶುರು ಮಾಡ್ದ, ಒಟ್ಟಲ್ಲಿ ಇಬ್ರು ಮುಗಿಸೋ ಹಂಗೆ ಕಾಣಿಸ್ತಾ ಇಲ್ಲ, ಹಂಗೆ ಮಾಡ್ತಾವ್ರೆ. ಹೌದೌದು, ಏನೋ ಬತ್ತಿರೋ ಹಂಗದೆ ಅವನೇ ತಾನೆ. ನಾನ ಆಗಿಂದ ಬಡ್ಕಡೆ ರಾಜಣ್ಣ ಬಂದ್ ಬಿಟ್ಟಿರ್ತಾರೆ, ನಡೆಯಪ್ಪ ಬೇಗ ಹೋಗ. ನಮ್ಮ ಹೆಸರನ್ನೇ ಮಾತಾಡ್ತಾರಲ್ಲ ಶಂಕರಣ್ಣ. ನೋಡಲ್ಲಿ ಊರ ಮುಂಚೆ ಬಂದ್ ಕೂತ್ಬಿಟ್ಟಿದ್ರಿ ಇಬ್ರು. ಸುಬ್ಬಣ್ಣ ನಮಸ್ಕಾರ. ಕಪ್ಪ, ನಿನ್ನೆ ಹೊಗಳ್ತಾ ಇದ್ದೆ ಪಾಪ. ಗೊತ್ತಾಯ್ತು ಗೊತ್ತಾಯ್ತು, ಒಂದ್ ಚೂರ್ ಬಿಳ್ತು, ಅದೇನೋ ಒಬ್ಬಟ್ಟು ಮುಗ್ದೋಯ್ತು ಅಂತಿದ್ಲು ನಮ್ ಕಾಮ್ಲವ್ವ. ಅದೆಲ್ಲ ಕಿವಿಗ್ ಬೀಳ್ತದೆ ಅಲ್ವಾ, ಅಲ್ಲಿಂದಲೇ ಕೇಳಿಸ್ಕೊಂಡಿ ನಾನು. ಹಬ್ಬದ ದಿನ ಬತ್ತಿಯ ನಿಂಗ್ ಬಿಸ್ ಬಿಸಿ ಒಬ್ಬಟ್ ಕೊಡ್ಬೇಕು ಅಂತ ಕಾದ್ರೆ ಬರ್ಲೇ ಇಲ್ವಲ್ಲಣ್ಣ. ಅಯ್ಯೋ, ಅದ್ ನೋಡವ, ಅನ್ನದ ಋಣ, ಆಮೇಲೆ ಮಣ್ಣನ್ ಋಣ, ಚಿನ್ನದ ಋಣ, ದುಡ್ಡನ್ ಋಣ ಅಂತ ಇರ್ಬೇಕವ. ಅವತ್ತಿರ್ಲಿಲ್ಲ, ನಾನು ಏನ್ ಮಾಡ್ಲಿ. ಅವ ಬರೋನು ಒಬ್ಬಟ್ ತಿನ್ನಕ್ಕೆ ಸಿಕ್ಕಿದ್ದ ಹಬ್ಬದಿನ್ವೆ, ಇದೇ ಕಮಲಕ್ ನಟಿ ತಕ್ಕ ಹೋಗ್ನಿಲ್ವ ಅಂತಂದೆ. ಏ ಹೋದ್ರಾಯ್ತು ಸುಮ್ನಿರು ಅಂದ. ಯಾಕೆ ಅಂತ ಆಮೇಲೆ ಗೊತ್ತಾಯ್ತು ನಂಗೆ, ಕೇಳದ್ರಂತಾನೆ ಒಬ್ಬಿಟ್ ಕೊಡ್ತಾಳೆ, ಒಬ್ಬಿಟ್ ಕೊಡಕ್ ಮುಂಚೆ ಬೇವು ಬೆಲ್ಲ ತಿನ್ನು ಅನ್ಬಿಟ್ಟು ಕೊಡ್ತಾಳೆ, ಬೇವನ್ ಸೊಪ್ಪನೆ ಜಾಸ್ತಿ ಕೊಟ್ಬಿಡ್ತಾಳೆ, ಬೆಲ್ಲ ಒಂದ್ ಇಷ್ಟೇ ಇಟ್ ಕೊಡ್ತಾಳೆ, ಅದಕ್ಕೆ ಹೋಗ್ನಿಲ್ಲ ಅಂತಂದ. ಅದು ಇರ್ಬೋದು, ಆಡೋ ಮಾತೇ ಇದು. ಏ ಇಲ್ಲ ಕವ, ನನಗೆ ಬೇವನ್ ಸೊಪ್ಪು ಬೆಲ್ಲ ಎರಡನ್ನು ಹಾಕ ತಿಂದ್ರೆ ಈ ಸರಿ ತಿನ್ನಲ್ಲ, ರುಚಿಯೇ ಜಾಸ್ತಿ ಐತಿ ಸರಿ ಅಬ್ದಲಿ. ರಾಜಣ್ಣ ನಿನಗೂ ಕೊಟ್ಟೆ ಅಲ್ವಾ ನಾನು? ನನಗೂ ಕೊಟ್ಟೆ ಕಣ. ಹೆಂಗ ಅನಿಸ್ತು ನಿನಗೆ, ಸಿಹಿಯ ಕಹಿಯ? ಹಂಗಾರೆ ಬಡತನ ಸಿರಿತನ ಎರಡು ಈಕ್ವಲ್ ಆಗಿರ್ತದೆ ಸಮವಾಗಿ. ನನಗೆ ಸಿಹಿನೇ ಜಾಸ್ತಿ ಕಪ್ಪ ಸರಿ. ಈ ವರ್ಷ ಹೆಸರೇ ಹಂಗೆ ಅದೇ ಶುಭಕೃತು ಅಂತ. ಓಹೋ, ಅದ್ರ ಹೆಸರೇ ಜಾಸ್ತಿ ಅಂತೆ ಅಂದ್ರೆ ಈ ಸತಿ ಸಿರಿ ಸಂಪತ್ ಜಾಸ್ತಿ ಅಂತ ಅಂದ್ರೆ ಕಷ್ಟಕ್ಕಿಂತಲೂ ಸುಖವೇ ಜಾಸ್ತಿ ಅಂತ. ಹಂಗ ಅನ್ಕೊಂಡು ತಿರ್ಗಾಡ್ಕೊಂಡೇ ಇರ್ಬಿಡಂಗ ಇನ್ನು ತಕ್ಕೋ ಅಲ್ಲಿಗೆ ಬರ್ತಾನೆ, ಬುಡಕ್ಕೆ ಬರ್ತಾನೆ. ರಾಜಣ್ಣಂಗೆ ಕಷ್ಟ ಅಲ್ಲ ರಾಜಣ್ಣ? ಅಲ್ಲ, ಹೋದ ವರ್ಷ ಏನ್ ಸುಖ ಕಡಿಮೆ ಇತ್ತಾ, ಅದ್ರೋದ ವರ್ಷ ಇವಂಗ ಏನ್ ಸುಖ ಕಡಿಮೆ ಇತ್ತಾ? ಏ ಆದ್ರು ಸುಖ ಜಾಸ್ತಿನೇ ಆಗ್ತಾ ಇದೆ. ಇಲ್ಲಕಪ್ಪ ಸುಬ್ಬಣ್ಣ, ನಿನಗ್ ಗೊತ್ತಿಲ್ವಪ್ಪ ಈ ಕೊರೋನಾ ಬಂದ್ಬಿಟ್ಟು ಕಮಲವ್ವ ಹೆಂಗಾಗ್ಬಿಟ್ಟಿತ್ತು. ಕೊರೋನಾ ಬಂದ್ರೆ ಅದೇನೋ ಮುಂಚೂಣಿ ಕಾರ್ಯಕರ್ತರು ಅಂತಾರಲ್ಲ, ಅವ್ರು ಕೊರೋನಾ ಬಂದವರು ಕಷ್ಟ ಅನ್ಭವಿಸ್ರು. ನೀ ಏನ್ ಅನ್ಭವಿಸ್? ಎಲ್ರಿಗೂ ಎಫೆಕ್ಟ್ ಆಗ್ಲಿಲ್ವಪ್ಪ ಅದು. ನೀನ್ ತಿರ್ಕೊಂಡೆ ಇದೀಯ ನೀನು? ಚಂದಾಗಿ ಹೊಟ್ಟಿಗೆ ಹೋಗ್ಬಿಟ್ಟು ನನ್ ಮುಖ ನೋಡಿ, ಈಗ ಈಗ್ಲೂ ಮಾಸ್ಕ್ ಇದ್ದದೋ ಇಲ್ವೋ ಹೇಳ್ಬಿಡು ಕರೆಕ್ಟ್ ಆಗಿ ಹೇಳು ನೋಡು. ಎಲ್ಲಿ ಕಡ್ರಿ ಕೆಳಕ ಕಂಡಿದೆ? ಎಲ್ಲೋ ಒಟ್ನಲ್ಲಿ ಇಲ್ವಾ? ಇನ್ನು ಬಿಚ್ಚೆ ಇರಬೇಕು ಮಾಸ್ಕ್. ಇನ್ನು ಬಿಚ್ಚೆ? ಅಯ್ಯೋ ಅಣ್ಣ ಹಂಗದ್ ಬೇಡ, ತೊಳಿತಾ ಇದೆಯೋ ಇಲ್ವಾ ಮಾಸ್ಕ್ ನ? ಬಿಚ್ಚೆ ಇಲ್ಲ ಕತಿನಿ ಕವ್ವ, ಅದೇನೋ ನನಗೆ ಇದು ಬಿಚ್ಚಕ್ಕೆ ಮನ್ಸ್ ಬರಕ್ಕಿಲ್ಲ. ಹ್ಞೂ, ಸರ್ಕಾರದವ್ರು ಹೇಳಿ ಅಂತ ಕಾಯ್ಕಾಕ್ ಕೂತೀವಿ. ಇನ್ಮೇಲೆ ಹಾಕ್ಬೇಡಿ ಅಂದ್ರೆ ಹಾಕಕ್ಕಿಲ್ಲ. ಅವ್ನ್ ಮಾಸ್ಕ್ ಹಾಕೊಂಡ್ರೆ ಅದು ಹೆಂಗದೆ ಅಂದ್ರೆ ಶೇವಿಂಗ್ ಮಾಡಿಲ್ವಲ್ಲ ಕಾಣದೇ ಇರ್ಲಿ ಅಂತ ಹಾಕೊಂಡ್ರಂಗದೆ. ನೋಡಪ್ಪ ಕತೆ ಕಟ್ತಾನಲ್ಲ ಸುಬ್ಬಣ್ಣ, ಏನ ಮಾಡೋದು ಇವನಿಗೆ? ನೀನ್ ಹೇಳ್ಬಿಡು ಈಗ. ಈಗ ಇರ್ಲಿ ಬಿಡು, ಈಗ ನಿಂಗ್ ನರ್ತಿರ ಗಡ್ಡ ಹೊಸಿ ಕವರ್ ಆಯ್ತದೆ. ಈಗ ವಿಷಯಕ್ಕೆ ಬರ್ತೀನಿ, ಹಬ್ಬನು ಮುಗೀತು. ಅದೇ ಯೋಚನೆ ಮಾಡ್ತೀನಿ. ಈಗ ಮೊದಲನೇ ವಿಷಯನೇ ತಂದಿಲ್ವಲ್ಲ ಇವತ್ತು, ಬರೀ ಒಬ್ಬಟ್ಟಿನ ವಿಷಯ ಮಾತಾಡ್ತಾ ಕೂತವನಲ್ಲ. ಕೇಳಿಸ್ಕೊಂಡ್ಯಾ ಏನಪ್ಪ ನರ್ತಿರ ಗಡ್ಡ ಅಂತ ನಿಂಗ್ ವಯಸ್ಸಾಗ ಹೋಗೋದೆ ಅಂತ ಹೇಳ್ತಾನೆ ಸುಬ್ಬಣ್ಣ. ಅದೇನ್ ಗೊತ್ತಕನ್ ಬುಡಯ್ಯ ಇರ್ಲಿ, ಈಗಿನ ಮಕ್ಳಿಗೂ ಆಯ್ತದಕ್ಕಪ್ಪ, ನಿನಗೇನ್ ಬಂದಿಲ್ವಾ? ಕೂತ್ಕ ಹೇಳು ಸುಬ್ಬಣ್ಣ. ಈಗ ಮೊದಲನೇ ಕೃಷಿ ಅಂತೂ ನೀನ್ ಮಾಡ್ಲಿಲ್ಲ, ಎರಡನೇ ಕೃಷಿ ಏನಾರು ಮಾಡ್ತೀಯಾ ಏನು ಅಂತ ಕೇಳವ ಅಂತ. ಎರಡನೇ ಕೃಷಿ ಇದೇನಾ? ಎರಡೆರಡು ಮೂರ್ ಮೂರು ಕೃಷಿ ಇದಾವಪ್ಪ, ನಾಲ್ಕು ಐದು ಆರು ಎಲ್ಲ ಗೊತ್ತಾಗತ್ ನಿಂಗೆ. ನಾನ್ ಅನ್ಕಂಡ್ರದು ಒಂದೇ ಕೃಷಿ ಎಲ್ಲಾ ಸೇರಿಸಿ ಒಂದ್ ಕೃಷಿ ಅಂತ ನಾ ಅನ್ಕಂಡ್ರದು. ಅದೇ ಹೇಳದು, ಒಂದೇ ಕೃಷಿಗೆ ನೀ ಅಬ್ಸೆಂಟ್ ಆಗಿರ್ತಿದ್ದೆ ಸ್ಕೂಲ್ ಮಾಸ್ಟರ್ ಹೆಸರು ಕೂಗದಾಗ ಪ್ರೆಸೆಂಟ್ಸ್ ನಿಂತ್ಕೊಂಡ್ಬಿಟ್ಟು ಬಂದಿವನಿ ಸಾಡ್ತಿದ್ದೆ. ಎರಡನೇ ಕೃಷಿ ನಿಂಗೆ ಗೊತ್ತಾದದ್ದು? ಇದು ಹೆಂಗೆ ಅಂದ್ರೆ ಮೊದಲನೇ ಕೃಷಿ ಮಾಡದೇ ಇದ್ದವ್ರಿಗಿರ್ಬೇಕು ಕಣ್ಣ. ಮಾಡ್ಕೊಂಡ್ಬಿಡವ ತಾತನ ಕಾಲದಿಂದ ಮೊದಲನೇ ಕೃಷಿಯ, ಈಗ ಎರಡನೇದು ಅಂತ ಹೇಳಿದ್ದು ಇದದ? ಅದೇ ಕೇಳೋಣ. ಇಲ್ಲ ಕಣಪ್ಪ, ತಾತನ ಕಾಲದಲ್ಲಿ ಮಾಡಿದ್ದಲ್ಲ, ಈಗ ನಿನಗೆ ಎರಡು ಆಯ್ಕೆ, ಇಲ್ಲ ಮೊದಲನೇ ಕೃಷಿ ಮಾಡ್ತೀಯ ಇಲ್ಲ ಎರಡನೇ ಕೃಷಿ ಮಾಡ್ತೀಯ ಅಂತ. ನಮ್ಗೆ ಇದು ತಳ ಒಂದು ಗೊತ್ತಾಯ್ತಲ್ವಲ್ಲ ರಾಜಣ್ಣ, ಅವತ್ತು ಮೀಟಿಂಗ್ ನೀನು ಬಂದಿದ್ದೆ ಅಲ್ವಾ? ಈ ಸಲ ನಮ್ಮ ರಾಜ್ಯ ಸರ್ಕಾರದವರು ಘೋಷಣೆನ ಮಾಡವ್ರೆ ಏನಂದ್ರೆ, ಈ ಎರಡನೇ ಕೃಷಿ ಸೆಕೆಂಡರಿ ಅಗ್ರಿಕಲ್ಚರ್ ಅಂತ ಮಾಡವ್ರೆ. ಈಗ ಕೃಷಿ ಇಲಾಖೆ ಇತ್ತು, ತೋಟಗಾರಿಕೆ ಇಲಾಖೆ ಇತ್ತು, ಆಯ್ತಾ, ಆಮೇಲೆ ಮೀನು ಕೃಷಿಗೊಂದು ಇಲಾಖೆ ಇತ್ತು, ಪಶುಸಂಗೋಪನಾ ಇಲಾಖೆ ಇತ್ತು. ಹಿಂಗೆ ಅವರೆಲ್ಲ ಸಂಬಂಧಪಟ್ಟವ್ರಿಗೆ ಆಯಾ ಕಸಬ್ನಲ್ಲಿ ಯಾರ್ಯಾರು ತೊಡಗಿಸ್ಕೊಂಡವ್ರೆ ಅವ್ರಿಗೆಲ್ಲ ಸಹಾಯಧನ ಎಲ್ಲ ಮಾಡ್ತಿದ್ರು. ಅಂದ್ರೆ ಇವೆಲ್ಲವೂ ಒಂದು ರೈತರ ಭೂಮಿಯಲ್ಲಿ ಉತ್ಪತ್ತಿಯಾಗುವಂತ ಬೇರೆ ಬೇರೆ ಉತ್ಪನ್ನಗಳು, ಅದು ಹಾಲಾಗಿರ್ಲಿ, ಹಣ್ಣಾಗಿರ್ಲಿ, ಧಾನ್ಯ ಆಗಿರ್ಲಿ, ಅಥವಾ ಸಾಂಬಾರ್ ಪದಾರ್ಥಗಳಾಗಿರ್ಲಿ, ಮೀನೇ ಆಗಿರ್ಲಿ. ಇದಕ್ಕೆ ಒಂದು ಸಂಸ್ಕರಣೆ ಮಾಡಿದ್ರೆ ಅದಕ್ಕೊಂದು ತಂತ್ರಜ್ಞಾನ ಕೊಡೋದು, ಹೇಳ್ಕೊಡೋದು, ಹೊಸ ಹೊಸ ಉತ್ಪನ್ನಗಳನ್ನ ಹೆಂಗ್ ಮಾಡೋದು, ಅದ್ರ ಪ್ಯಾಕೇಜಿಂಗ್ ಮಾಡೋದು, ಮತ್ತೆ ಗಿಡದ ಬೇರೆ ಬೇರೆ ಉತ್ಪನ್ನಗಳು ಬರ್ತವೆ. ಈಗ ಅಡಕೆ ಹಾಳೆ, ಅಡಕೆ ಹಾಳೆನಲ್ಲಿ ಯಾವಾಗ ಪ್ಲಾಸ್ಟಿಕ್ ಬಳಕೆಯನ್ನ ಕಡಿಮೆ ಮಾಡಿ ಅಂತ ಹೇಳಿದ್ರು, ಈ ಅಡಕೆ ಹಾಳೆಯನ್ನ ಇಟ್ಕೊಂಡು ಈ ಲೋಟಗಳು ತಟ್ಟೆಗಳು ಸುಬ್ಬಣ ಈ ಒಂದು ಉದ್ಯಮಗಳು. ಆದ್ರೂ ರಾಜಣ್ಣ ಈ ಅಡಕೆ ಇದ್ರಲ್ಲಿ ಆ ಪ್ಲೇಟ್ ತರ ಮಾಡ್ತಾರೆ ಪಟ್ಟೆ, ಅದ ಊಟ ಅದ್ರಲ್ಲಿ ಮಾಡ್ತೀರ ಚಂದಕಯ್ಯ? ಏನು ಕಮಲವ್ವ, ಈ ತೃಪ್ತಿ ಆಯ್ತದೆ ನಿಜವಲ್ವೇ? ಬಾಳೆ ಎಲೆ ಒಂದು, ಎರಡನೇ ಇದು ಅಡಕೆ ದುಕ್ಕವ. ನನಗೆ ತುಂಬಾ ಇಷ್ಟ ಅದ್ರಲ್ಲಿ ತಿನ್ನಕ್ಕೆ. ನಮ್ಮ ಅಪ್ಪ ಮಲೆ ಮಹದೇಶ್ವರ ಸ್ವಾಮಿ ಗುಡ್ರು, ಈ ಬುತ್ತಿ ಕಟ್ಕೊ ಹೋಯ್ತಿದ್ರು ಅದ್ರಲ್ಲಿಯೇ. ಅದಾದ್ರೆ ಪುಳಿ ಹೋಗ್ರೆ ಚಿತ್ರಾನ್ನ ಅದೇನೇನೋ ಮಾಡ್ಕೊಬಿಟ್ಟು ಬುತ್ತಿ ಅಂತ ಅದು ಅಮೃತ ತಿನ್ನ ಯೋಚನೆ ಮಾಡಿ ಈಗ ಅದನ್ನಾರು ಮಾಡಿ ಏನಪ್ಪ ಹೋಗಲಿ ಮಾಡವ್ ಹೇಳು ಸುಬ್ಬಣ್ಣ ಮಾಡವ್ ಮಾಡವ್ ನಾವು ಹೋಗ್ಬೇಕು ರಾಜಣ್ಣ ಎರಡನೇ ಕೃಷಿಗೆ ಏನೋ ಹೂ ಅಂತವನೇ ಅದೇನು ಸುಬ್ಬಣ್ಣ ಇನ್ನು ಮುಂದುವರ್ಸು ಅದೇನು ಇನ್ನು ನನಗೆ ಅರ್ಥ ಆಗಲಿಲ್ಲ ಅದು ಎರಡನೇ ಕೃಷಿ ನೀನ್ ಎಲ್ಲಪ್ಪ ನೀನ್ ಪುಳಿಯೋಗರೆ ಚಿತ್ರ ಅನ್ನ ಹಿಂಗೆ ಹೇಳ್ತಿಲ್ಲ ನೀನು ಅದ್ ಮಧ್ಯದಲ್ಲಿ ಅವ್ನಿಗೆ ಅರ್ಥ ಆಗೋಷ್ಟೊತ್ತಿಗೆ ನೆನಪಾಯ್ತು ಅದಕ್ಕೆ ಹೇಳದಿಕ್ಕಂತ ಸುಮ್ಮನೆ ಇರಪ್ಪ ನೀನು ನಮ್ಮ ಅಪ್ಪಂದು ಆಗ ಮಾಡ್ತಿದ್ ನೆನಪಾಯ್ತು ತಪ್ಪನ ಹೇಳುದು ಅಲ್ಲ ಈಗ ನಿಮ್ ಅಪ್ಪ ಮಾಡಿದ್ನ ನೀನು ಬೇರೆ ತರ ಮಾಡು ಅಂತಿರೋದ್ ನಾವು ಹೇಳೋಣ ಅದ್ ಏನ್ ಮಾಡ್ಬೇಕು ಅಂತ ಈಗ ಈ ತರದ್ದು ವಿಚಾರಗಳೆಲ್ಲ ಇಟ್ಕೊಂಡು ಕೃಷಿ ಇಲಾಖೆಯಲ್ಲಿ ತಜ್ಞರೆಲ್ಲ ಸೇರಿಸಿಕೊಂಡು ಅಂತ ಒಂದು ಸಮಿತಿ ಮಾಡಿದ್ರು 13 ಜನ ಸೇರಿ ಕರ್ನಾಟಕದಲ್ಲಿ ಈ ತರದೆಲ್ಲ ಮಾಡಬೇಕು ಅಂತ ಈಗ ಪ್ರಧಾನಮಂತ್ರಿಗಳದು ಒಂದು ಉದ್ದೇಶ ಇತ್ತು ರೈತರ ಆದಾಯನ ಹೆಚ್ಚಿಗೆ ಮಾಡೋದು ಅಂತ ದ್ವಿಗುಣಗೊಳಿಸಬೇಕು ದ್ವಿಗುಣಗೊಳಿಸೋದು ಅಲ್ಲಿ ಎರಡು ದಾರಿ ಇರೋದು ಭೂಮಿ ಅಂತೂ ಇರೋದಷ್ಟೇ ಅಲ್ಲಿಗೆ ಉತ್ಪಾದನೆನ ಒಂದೇ ಸಲ ಜಾಸ್ತಿ ಮಾಡಕ್ಕಿಂತ ರೈತರ ಆದಾಯ ಜಾಸ್ತಿ ಮಾಡಕ್ಕೆ ನೋಡಿ ಉತ್ಪಾದನೆನೂ ನೀವು ಜಾಸ್ತಿ ಮಾಡಕ್ಕೆ ಪ್ರಯತ್ನ ಪಡಿ ಹೊಸ ತಳಿಗಳನ್ನ ಪರಿಚಯಿಸುವಂತದ್ದು ಹೊಸ ತಂತ್ರಜ್ಞಾನಗಳನ್ನ ನೀರಿನ ಖರ್ಚು ಗೊಬ್ಬರದ ಖರ್ಚು ಇವೆಲ್ಲ ಕೂಲಿ ಖರ್ಚು ಈಗ ಹೆಂಗೆ ಅಂದ್ರೆ ಒಂದ್ ಕಾಸು ಸಂಪಾದನೆ ಮಾಡಕ್ಕಿಂತ ಅರ್ಧ ಕಾಸು ಉಳಿಸೋದು ಒಳ್ಳೇದು ಅಂತ ಹೇಳೋದು ಈಗ ನಾವು 10 ರೂಪಾಯಿ ಖರ್ಚು ಮಾಡುವಾಗ 1 ರೂಪಾಯಿ ಅಲ್ಲಿ ಉಳಿಸ್ಕೊಳ್ಳೋ ತರ ಮಾಡ್ಬೇಕು ನಾವು ವ್ಯವಹಾರ ಅಲ್ವಾ ಸುಬ್ಬಣ್ಣ ನೀನು ಮಾಡ್ತಾ ಇದೀಯ ನೀನು ಅದಕ್ಕೆ ಬತ್ತಿದೀಯಲ್ಲ ಈಗ ಇನ್ನೇನು ಈ ಕಮಲಕ್ಕೆ ಅಟ್ಟಿತ್ತು ಬಂದಿರೋದು ಯಾತಕ್ಕೆ 1 ರೂಪಾಯಿ ಉತ್ಪಾದನೆ ಮಾಡಿದ್ರೆ 1 ರೂಪಾಯಿನು ಉಳಿಸಿರ್ತಾನೆ ಯಾಕೆ ಹೇಳು ಒಟ್ಟಿಗೆ ಬೇರೆ ಕಡೆ ಆಯ್ತದೆ ಹೌದು ಬರೀ ಇದೆ ಕಪ್ಪ ಇದು ಈಗ ಮಾತಿದ್ರೆ ಅಲ್ಲಿಗೆ ಬತ್ತಪ್ಪ ಏ ಒಪ್ಕೊಂಡವನೇ ತಡೆಯಪ್ಪ ವಸಿ ಏನೋ ಎರಡನೇ ಕೃಷಿಗಾರ ಹೂ ಅಂತವನೇ ರಾಜಣ್ಣ ವಸಿ ನೀನೇ ಹೇಳು ಅದೇ ಅದೇ ಎರಡನೇ ಕೃಷಿದ ಇನ್ನೊಂಚೂರು ಹೇಳ್ಬಿಟ್ಟಣ ಎರಡನೇ ಕೃಷಿದು ಈಗ ನೀ ಏನ್ ಬೆಳಿತಿದ್ದೆ ಬೆಳೆದು ಈಗ ಭತ್ತ ಬೆಳಿತಿದ್ದೆ ಅಂತ ಇಟ್ಕೋ ಭತ್ತ ಬೆಳೆದು ಏನ್ ಮಾಡ್ತಿದ್ದೆ ಒಂದು ಅಕ್ಕಿ ಮಾಡಿಸಿದೆ ಇಲ್ಲ ಮಾರ್ತಿದ್ದೆ ಮಿಲ್ಗೆ ಹಾಕ್ಬಿಟ್ಟು ಅಕ್ಕಿ ಮಾಡಿಸ್ಕೊತೀನಿ ಇದನ್ನು ಬಿಟ್ಟು ಅದನ್ನ ಬೇರೆ ತರ ಮಾಡೋದು ಏನಾರು ಅಂದ್ರೆ ಅಕ್ಕಿ ಇಟ್ಟು ಈಗ ನೀವು ಬಾಕಾವು ಮಾಡ್ದ ನೋಡು ಬಾಳೆಕಾಯಿ ಉದಾಹರಣೆಗೆ ತಕ ನಿಂಗ್ ಬಾಕಾವು ಅಂದ್ರೆ ಬಾಳ ಇಷ್ಟವಲ್ವ ಉದಾಹರಣೆ ಕೊಡ್ತಾನೆ ಜಲ್ದಿ ಹೋಯ್ತದೆ ಅಂತ ನಿಜ ಕನ್ನಡಪ್ಪ ಈಗ ಬಾಕಾವು ಮಲ್ಲಿ ಮಾಡಿ ಪುಡಿ ಮಾಡಿ ಅದೇನೆಲ್ಲ ನಿಪ್ಪಿಟ್ಟು ಕೊಡಬಳ ಏನೇನೆಲ್ಲ ಮಾಡ್ಕೊಳ್ಳಿಲ್ವ ಹಂಗೆ ಚಿಪ್ಸ್ ಅದ್ನೇ ಎಲ್ಲಾ ಬೆಳೆಗಳಲ್ಲೂ ಕೃಷಿ ಉತ್ಪಾದನೆಯಲ್ಲಿ ಏನೇನ್ ಇರ್ತವೆ ಎಲ್ಲಾದ್ರಲ್ಲೂ ಬೇರೆ ಬೇರೆ ತರ ಏನಾದ್ರು ಮಾಡಕ್ಕಾದದ ಅನ್ನೋದೆಲ್ಲ ಈ ಸೆಕೆಂಡರಿ ಕೃಷಿಗೆ ಬರ್ತದೆ ಮೌಲ್ಯವರ್ಧನೆ ಮಾಡೋದು ಎರಡನೇ ಕೃಷಿ ಅಂದ್ರೆ ಇದ ಕನ್ನಡ ಮೌಲ್ಯವರ್ಧನೆ ಈಗ ಕಬ್ಬು ಹಂಗೆ ಅಲ್ವಾ ಕಬ್ಬ ಬೆಳಿತೀವಿ ಅದ ನಾವು ಫ್ಯಾಕ್ಟ್ರಿಗೆ ಹೊಡೆದ್ ಬಿಡ್ತೀವಿ ಅಲ್ಲಿ ಸಕ್ಕರೆ ಮಾಡ್ತಾರಲ್ಲ ಸಕ್ಕರೆ ಮಾಡ್ತೀವಿ ಇಲ್ಲ ನೀ ಆಲೆ ಮನೆ ಮಾಡ್ಕೊಂಡು ಬೆಲ್ಲ ಮಾಡ್ತೀವಿ ಮಾಡಕ್ಕಾದದ ಅದ್ರಲ್ಲಿ ಕಬ್ಬನ್ ರಸದಲ್ಲಿ ಇನ್ನೇನ್ ಮಾಡಬಹುದು ಅಂತ ಯೋಚನೆ ಮಾಡೋದು ಈ ಕಬ್ಬು ಜ್ಯೂಸ್ ಮಾಡಿ ಮಾರಾಟ ಮಾಡಕ್ಕಿಲ್ವ ಈಗ ಮಿಷಿನ್ ಬಂದ್ಬಿಟ್ಟದೆ ಸೆಕೆಂಡರಿ ಬರ್ತವ ಈಗ ಮತ್ತೆ ಅದನ್ನೆಲ್ಲ ಜ್ಯೂಸ್ ನ ಸಂಸ್ಕರಣೆ ಮಾಡೋದು ಟಿನ್ಗಳಲ್ಲಿ ಹಂಗೇನಾದ್ರು ಮಾಡಬಹುದಲ್ಲಣ್ಣ ಸಾವಯವ ಕೃಷಿ ಮಾಡ್ತಿದ್ಯಲ್ಲಪ್ಪ ಒಂದಷ್ಟು ಜಮೀನಲ್ಲಿ ಅದೇನೋ ಮಾಡ್ಕೊಂಡು ಅದ್ರಲ್ಲಿ ಈಗ ಸಾವಯವ ಜಮೀನಲ್ಲಿ ಕೃಷಿ ಮಾಡ್ತಿದ್ದೆ ಅಷ್ಟೇ ನೀನು ಆ ಕೃಷಿ ಉತ್ಪನ್ನದಿಂದ ಉಳಿಯುತ್ತಲ್ಲ ತ್ಯಾಜ್ಯ ಅದರಲ್ಲೇ ಗೊಬ್ಬರ ತಯಾರು ಮಾಡೋದು ಸಾವಯವ ಗೊಬ್ಬರ ತಯಾರಿಕೆ ಅದು ಸೆಕೆಂಡ್ರಿ ಬರ್ತದೆ ಕರೆಕ್ಟ್ ಈಗ ನಮ್ಮ ರಾಜಣ್ಣ ಹೇಳ್ತಿರೋದು ನಿಜ ಈಗ ಕಬ್ಬನ್ ಸಿಪ್ಪೆಯಲ್ಲಿ ಪೇಪರ್ ಎಲ್ಲ ಮಾಡಕ್ಕಿಲ್ವ ಅದೇ ತರ ಇನ್ನೂ ಮುಂದುವರೆದ ಏನಾರ ಮಾಡಬಹುದಾ ಅಂತ ಅಷ್ಟೇ ಅಲ್ಲ ಕಣಪ್ಪ ಬರೀ ಈಗ ಇದು ನಗರದ ಒಂದು ಜನರನ್ನ ಗಮನದಲ್ಲಿಟ್ಕೊಂಡು ನೀವು ಯೋಚನೆ ಮಾಡ್ತಾ ಇದ್ರಿ ಈಗ ರೈತರನ್ನು ಗಮನದಲ್ಲಿ ಇಟ್ಕೊಂಡು ನಾವು ಮಾಡಬಹುದು ನಿಜ ಹೆಂಗೆ ಅಂದ್ರೆ ಈಗ ಹಸಿರೆಲ್ಲ ಗೊಬ್ಬರ ನಾನೀಗ ಏನ್ ಮಾಡೋದು ನನ್ನ ಅಗತ್ಯ ಏನಿದೆ 1 ಎಕರೆ ಮಾಡ್ಕೊಂಡ್ರೆ ನನಗೆ ಸಾಕು ನಾ ಏನ್ ಮಾಡೋದು ಜಮೀನ್ ಇದ್ರೆ 2 ಎಕರೆಯಲ್ಲಿ ಮಾಡೋದು ಇನ್ನೊಬ್ಬ ರೈತ ಮಾಡಿರಕ್ಕಿಲ್ಲ ನೋಡ್ತಾನೆ ಹಸಿ ಬೇಕಾಗಿತ್ತು ನನಗೆ ಆಗ ಊರ್ನಲ್ಲಿ ಇರ್ಲಿಲ್ಲ ನಮ್ ಬೆಳೆಗೆ ಸಿಕ್ಕರೆ ಒಳ್ಳೇದಲ್ಲ ಅಂದಾಗ ಏ ಕಟ್ಕೊಂಡು ಹೋಗತ್ತಾಗಿ ಅಂತ ಅಂದ್ರೆ ಇವನೇನಂದ್ರೆ ಗೊಬ್ಬರನೂ ಒಬ್ಬ ರೈತನು ಅದನ್ನು ಎರಡನೇ ಕೃಷಿ ಎರಡನೇ ಕೃಷಿ ಅಂದ್ರೆ ಅವನ್ಗೇನ್ ಬೇಕಿರಕ್ಕಿಲ್ಲ ಹಂಗೇನೆ ಎರೆಹುಳು ಉತ್ಪಾದನೆ ಅವನ್ಗೆ ತೊಟ್ಟಿ ಮಾಡ್ಕೊಳಕ್ಕೆ ಸೌಲಭ್ಯ ಇರಕ್ಕಿಲ್ಲ ಹಸಿ ಗೆಜ್ಲು ಇರುವೆ ಇದೆಲ್ಲ ತೊಂದರೆ ಇದೆ ಅಂತದೆ ಜನ ಇಲ್ಲ ಅಂತಾನೆ ನಿನ್ನ ಹತ್ರ ಜಾಗ ಆಯ್ತಾ ಹಸು ಆಯ್ತಾ ಎಲ್ಲ ಸಿಗ್ತದ ನೀನೆ ಒಂದ್ ಸ್ವಲ್ಪ ಒಂದಕ್ಕೆ 2 ರಷ್ಟು ಮಾಡು ಒಂದು ನೀನ್ ಮಡಿಕ ಇನ್ನೊಂದು ಅವ್ರು ಕೊಡು ಬಹಳ ಒಳ್ಳೆ ಹೆಂಗೆ ಗೊತ್ತವ ಕಮಲವ್ವ ಈಗ ಅರ್ಥ ಆಯ್ತಾ ನಿಂಗೆ ನೀವು ಅರ್ಥ ಮಾಡ್ಕೋಬೇಕಿದ ಹೆಂಗೆ ಅಂದ್ರೆ ಎರಡನೇ ಕೃಷಿ ಹೆಂಗೆ ಅಂದ್ರೆ ಈಗ ಅಕ್ಕಿ ಇಟ್ಟದಲ್ಲವಾ ಅಕ್ಕಿ ಇಟ್ಟು ಈಗ ಅಕ್ಕಿ ಅದಕ್ ಮೊದ್ಲೇ ಭತ್ತ ಬೆಳೆದ್ವಿ ಅದ್ ಮಿಲ್ ಮಾಡಿಸಿದ್ವಿ, ಅಕ್ಕಿ ಆಯ್ತು, ಆಮೇಲೆ ಹಿಟ್ಟು ಮಾಡಿಸಿದ್ವಿ. ನೀನು ಆ ಹಿಟ್ಟಲ್ಲಿ ಕೋಡ್ಬಳೆ, ಚಕ್ಲಿ, ನಿಪ್ಪಟ್ಟು, ಕಜ್ಜಾಯ ಅವೆಲ್ಲನು, ಆಮೇಲೆ ಇದು ಯಾವ್ದಪ್ಪ ಹೆಂಗ್ ಮಿಕ್ಸರ್ ಅಂತಾರಲ್ಲ ಅದೇನೇ ಕಾರ್ಯಸಮೆ, ಆ ಕಾರ್ಯಸಮೆ ಎಲ್ಲನು ಮಾಡ್ಬಿಟ್ಟು ಗುಡಾಣದಲ್ಲಿ ತುಂಬಿಕೊಳ್ಳೋದು. ನೀನು ಗುಡಾಣದಲ್ಲಿ ತುಂಬಿಕೊಬಿಟ್ಟು ನಾವು ಬಂದಾಗೆಲ್ಲ ಕೊಡ್ತಿರೋದು. ನೀನು ಎರಡನೇ ಕೃಷಿಗೆ ಬಂದದಪ್ಪ, ಮೂರನೇ ಕೃಷಿ ದುಡ್ಡಿಸ್ಕೋತೀನಲ್ಲ ಅಣ್ಣ, ಅದಕ್ಕೆ ಮೂರನೇ ಕೃಷಿ. ಎರಡನೇ ಕೃಷಿ ಆಗಕ್ಕಿಲ್ಲ, ಸಾಮಾನುಗಳನ್ನ ಹೇಳ್ತಾನೆ ನೋಡು. ಎರಡನೇ ಕೃಷಿಗೆ ಬರಕಿಲ್ವ ಇದು, ಎರಡನೇ ಕೃಷಿ ಅಕ್ಕಿ ಇಟ್ಟು ಬಂದ್ಬಿಡ್ತಲ್ಲ, ಹಾಗಾದ್ರೆ ಮೂರನೇದ ಇದು. ಸರಿ ತಿನ್ನದ್ನ ಯೋಚನೆ ಮಾಡ್ಬೇಡ, ಇದ್ರಲ್ಲಿ ಇನ್ನೂ ಒಂದ್ ಬಹಳ ಇಂಪಾರ್ಟೆಂಟ್ ಆದ ವಿಷಯ ಅದೆ ಹೇಳಪ್ಪ. ಏನು ಗೊತ್ತಾ, ಇದು ನಮ್ಮ ಪ್ರಧಾನ ಮಂತ್ರಿ ಮೋದಿ ಅವರು ಮೇಕ್ ಇನ್ ಇಂಡಿಯಾ ಅಂತ ಮಾಡಿದ್ರಲ್ಲಪ್ಪ, ಏನ್ ಹೇಳು ಹಂಗಂದ್ರೆ ಅದೇ ಮೇಕ್ ಇನ್ ಇಂಡಿಯಾ, ನಾವು ಸ್ವಾವಲಂಬಿ ಆಗಿರ್ಬೇಕು ಅಂತ ಗೊತ್ತಾಯ್ತಾ. ಅದಕ್ಕೆ ಏನಾಗದೆ ಅಲ್ಲಲ್ಲೇ ಈಗ ನಮ್ಮೂರ್ನಲ್ಲೇ ಏನು ಸ್ಥಳೀಯವಾಗಿ ಸಿಗ್ತದೆ ಅದನ್ನೆಲ್ಲ ತಕೊಳ್ಳೋದು, ಹಂಗೆ ಅದನ್ನೇ ಬಳಸ್ಕೊಂಡು ಅಲ್ಲಿರೋದನ್ನೇ ಕಚ್ಚಾ ವಸ್ತುವಾಗಿ ಉಪಯೋಗಿಸ್ಕೊಂಡು ಅದಕ್ಕೆ ಅಲ್ಲಿರೋದನ್ನ ಈಗ ನರೇಗಾದಲ್ಲಿ ಜನ ಸಿಗ್ತಾರಲ್ಲ ಕೆಲಸ ಮಾಡಕ್ಕೆ, ಅವ್ರನ್ನೇ ಬಳಸ್ಕೊಂಡು ಅದಕ್ಕೆ ಟ್ರೈನಿಂಗು ಕೊಡ್ತಾರಂತ ಕೌಶಲ್ಯ ಅಭಿವೃದ್ಧಿ ಯೋಜನೆ ಅಡಿ, ಅದನ್ನೆಲ್ಲ ಬಳಸ್ಕೊಂಡು ಇಲ್ಲಿಲ್ಲೇ ಮಾಡ್ಕೊಂಡು ನಾವೇ ನಮ್ಮ ಇದನ್ನ ನಾವೇ ಬಳಸ್ಕೊಂಡು ನಾವೇ ಉದ್ದಾರ ಆಗೋದು, ಉತ್ಪಾದನೆ ಮಾಡ್ಬಿಟ್ಟು ಅದನ್ನ ಮಾರಾಟ ಮಾಡ್ಕೊಂಡು ಮಾರ್ಕೆಟಿಂಗು ಮಾಡ್ಬಿಟ್ಟು ಅದರ ಲಾಭ ನಮಗೆ ಸಿಕ್ಕಬೇಕು. ಹಂಗೆ ನರೇಗಾ ಯೋಜನೆಯಲ್ಲಿ ಕೂಲಿನೂ ಸಿಗ್ತದೆ, ರೈತರ ಆದಾಯ ದ್ವಿಗುಣಗೊಳಿಸಬೇಕೇನಲ್ವಾ, ಹಿಂಗೆ ಮಾಡ್ತಾ ಇರೋದು ಅವರು. ಒಟ್ಟಾರೆ ಕಮಲವ್ವ ಏನು ವೇಸ್ಟ್ ಆಗ್ಬಾರದು ಕವ್ವ, ಏನು ನಾವು ಬೆಳೆದಂತ ಪದಾರ್ಥಗಳು ಸಿಪ್ಪೆನು ಕೂಡ ಪ್ರಯೋಜನ ಪಡ್ಕೋಬೇಕು ಅಂತ ಇದ್ರ ಅರ್ಥ. ಏನು ವೇಸ್ಟ್ ಆಗ್ಬಾರ್ದು ಅಲ್ವಾ, ಒಂದಂತೂ ಸಿಕ್ಕಾಬಿಟ್ಟೆ ವೇಸ್ಟ್ ಆಯ್ತಾ. ಯಾವ್ದಪ್ಪ ಅದೇ ಕಣಪ್ಪ, ನಿಮ್ಗಂತ ವೇಸ್ಟ್ ಮಾಡ್ಕೊಳಕಿಲ್ವಲ್ಲ, ಅದೇ ನಿನ್ ಟೈಮ್ ಕಲ ನನ್ ಟೈಮಾ. ಒಟ್ನಾಗೆ ಏನ್ ಗೊತ್ತಾ ಶಂಕರಣ್ಣ, ನಮ್ ಪ್ರಧಾನ ಮಂತ್ರಿ ಮೋದಿ ಅವರ ಉದ್ದೇಶ ಏನು ಅಂದ್ರೆ ರೈತರು ಯಾವತ್ತೂ ಸ್ವಾವಲಂಬಿ ಆಗಿರ್ಬೇಕು, ಅವ್ರ ಆದಾಯ ದ್ವಿಗುಣಗೊಳ್ಬೇಕು, ಆಮೇಲೆ ಎರಡು ಪಟ್ಟು ಹೆಚ್ಚಾಗಬೇಕು. ಈಗ ಅದೇ ಅವ್ರ ಉದ್ದೇಶ. ಈಗ ಏನಾಗ್ಬಿಟ್ಟದೆ ರಾಜಣ್ಣ, ಎಲ್ಲಾ ಸರ್ಕಾರನ ನಮ್ಕ ಕೂತ್ಕೋತಾರಕ್ಕಪ್ಪ, ಸರ್ಕಾರ ಎಷ್ಟು ಅಂತ ಮಾಡದ, ಎಲ್ಲನೂ ಕೊಟ್ಬಿಡಿ ನಮ್ಗೆ ಅಂದ್ರೆ ಕೊಡಕಾದವ, ಒಂದ್ ಜನಸಂಖ್ಯೆ ಅದವ ನಮ್ ದೇಶದಾಗೆ. ಯೋಚನೆ ಮಾಡ್ಬೇಕಲ್ವಣ, ಅದಕ್ಕೆ ಇದೊಂದ್ ಮಾಡೋರೆಲ್ಲ ಪ್ರಧಾನ ಮಂತ್ರಿಗಳು ಒಳ್ಳೆ ಕೆಲಸ ಕವ, ಇದು ಯಾವ್ದು ವೇಸ್ಟ್ ಮಾಡಬಾರ್ದು ಒಟ್ಟಿನಲ್ಲಿ. ಯೋಚನೆ ಮಾಡ್ಬೇಕಾನೆ ಈಗ ರಾಜಣ್ಣ ಎಷ್ಟೊಂದ್ ನಂಬ್ಕೊಳ್ಳೋದು ಈಗ ಏನು ಅಂದ್ರೆ, ಬರೀ ನಾನೇ ಕೆಲಸ ಮಾಡ್ತೀನಿ, ಇವ ಬರೀ ಮಾತಾಡ್ಕೊಂಡು ಕಮಲಮ್ಮನ ಟೇತ್ರಕ್ ಬಂದ್ಬಿಟ್ಟು ಒಬ್ಬಟ್ಟು ಅವು ಇವು ಈಸ್ಕ ತಿನ್ನೋದೇ ಆಗೋಯ್ತೀವ್ ಕೆಲಸ ಬಟ್ಟೆ ಕಿಚಕ್ ಮಾತಾಡ್ತಿರೋದಿ. ಯೋಚನೆ ಮಾಡೋ ಕಮಲಕ್ಕ, ಈಗ ಎಷ್ಟು ಅಂತ ಅವನಿಗೆ ಕೊಟ್ಟಿಯೆ ಕೊಡವ, ಇವ್ರಿಗೂ ಓಸಿ ನೋಡು, ಕೊಡವ ಕೊಡವ. ಈಗ ನೀನು ಈಗ ಈ ತರ ಮಾತಾಡ್ಬಾರ್ದು ಕಡೆ, ಯಾವಾಗ್ಲಾದ್ರೂ ಕಮಲವ್ವ ತಾರತಮ್ಯ ಮಾಡಿದಳಪ್ಪ ಈಗಂತಾರಲ್ಲ ಸರಿ. ಈಗ ತಡಿ, ಈಗ ಕಮಲಕ್ಕನ ಹತ್ರ ಒಂದ್ ಪಟ್ಟಿ ಕೊಟ್ಟಿವ್ನಿ ಕಮಲಕ್ಕ, ಈಗ ಪಟ್ಟಿ ನೀನು ಓದ್ತಾ ಹೋಗು, ಇದಕ್ಕೆ ಇವ್ನು ಯಾವ್ದಕ್ಕೆ ಹೂ ಅಂತಾನೆ ಅದೆಲ್ಲ. ರಾಜಣ್ಣ ಒಂದ್ ಕಡೆ ಬರ್ಕಪ್ಪ ಕಮಲಕ್ಕ, ಈಗ ಏನೇವ ಏನೆಲ್ಲ ಬರುತ್ತೆ ಹೇಳವ, ಎರಡನೇ ಖುಷಿಯಾಗಿ ನೋಡವ. ಹೂ ಅನ್ಬೇಕಾದ್ರೆ ಒಳ್ಳೇದನ್ನೇ ಹೇಳ ನೀನು, ಅದ್ಯಾವ್ದಾವ್ದು ಹೇಳ್ಬಿಟ್ಟು ಕಷ್ಟವಾಗಿರೋದು ಹೇಳ್ಬೇಡ ನೀನು, ಹೇಳ್ತೀನಿ ನೋಡೋಣ. ಆಮೇಲೆ ಹುಟ್ಟಿಸ್ ಹೇಳ್ಬಿಡ್ತೀನಿ, ಏನ್ ಓದ್ತಾಳೋ ಅದು ಎರಡನೇ ಕೃಷಿ ಸೆಕೆಂಡರಿ ಅಗ್ರಿಕಲ್ಚರ್ ವ್ಯಾಪ್ತಿಗೆ ಬರಂತವು ಆ ವಿಷಯಗಳು. ಅದ್ರಲ್ಲಿ ನೀ ಏನ್ ಮಾಡ್ತೀಯ, ಒಂದು ಅದೇನೋ ಹೇಳ್ತಿದ್ಯಲ್ಲ ಪುಳಿಯೋಗರೆ ತಟ್ಟೆ ಮಾಡ್ತೀನಿ ಅಂತ, ಅದೊಂದು ಆಯ್ತು. ಸರಿ ಸರಿ, ಪುಳಿಯೋಗರೆ ತಟ್ಟೆ ಅಲ್ಲ, ಪುಳಿಯೋಗರೆ ತಿನ್ನಕ್ಕೆ. ಆಮೇಲೆ ಪುಳಿಯೋಗರೆ ತಟ್ಟೆ ಅನ್ಬಿಡ್ಬೇಡ, ಬುತ್ತಿ ತಟ್ಟೆ ಅಂದ ನಾನು, ತಪ್ಪ ತಿಳ್ಕತಿಯ ನೀನು. ಓದು ಕಮಲವ್ವ. ಸಾವಯವ ಗೊಬ್ಬರ ತಯಾರಿಕೆ, ತೋಟಗಾರಿಕೆ, ಹೂವು, ಅರಣ್ಯ ಕೃಷಿ ಬೆಳೆಗಳ ನರ್ಸರಿ, ಜೈವಿಕ ಕೀಟನಾಶಕಗಳ ತಯಾರಿಕೆ ಇದು ಮಾಡ್ತೀಯನಪ್ಪ. ಮೊದಲನೇದು ಸಾವಯವ ಮಾಡ್ತಾ ಇದೀವಿ ನಾವು, ಎರಡನೇದು ಇನ್ ಎರಡನೇದೆಲ್ಲ ಅದೆಲ್ಲ ಅದೇ ಮಾಡ್ಬೇಕು ರಾಜಣ್ಣನ್ ಹೇಳ್ತೀನಿ. ಏನ್ ಗೊತ್ತಾ, ಹೂ ಅಂದ್ರೆ ಇನ್ ಮುಂದೆ ಬೆಳಿತೀವಿ ಅಂತ ಇಟ್ಕೋ, ಬೆಳೆಯೋದ ಮಾತ್ರ ಅಲ್ಲ, ಹೂ ಬೆಳೆದ್ಮೇಲೆ ಅದನ್ನ ಕಟಾವ್ ಮಾಡ್ತೀಯ, ಕಟಾವ್ ಮಾಡಾದ್ಮೇಲೆ ಅದನ್ನ ಸಂಸ್ಕರಣೆ ಮಾಡ್ತೀಯ, ಅದನ್ನ ಫ್ರಿಡ್ಜ್ ಅಲ್ಲಿ ಇಡ್ತೀಯ, ಅದೇನಂತಾರಲ್ಲ ಶೀತಲೀಕರಣ, ಮಾರ್ಕೆಟ್ ಆಗಿ ತಕೊಂಡೋಗೋದು. ಇದನ್ನೆಲ್ಲನು ಬರೀ ನಿಂದ ಒಂದಕ್ಕೆ ಅಲ್ಲ, ಬೇರೆಯವ್ರದ್ದು ನೀ ಮಾಡೋದು, ಅದು ಸೆಕೆಂಡರಿ ಬರ್ತದೆ. ಅದನ್ನೇ ಹೇಳ್ತಾ ಇರೋದು ಸುಬ್ಬಣ್ಣ. ಸರಿ ಬಿಡು, ಮಾಡ್ತೀಯಲ್ಲ ನೀನ್ ಇರ್ತೀಯಲ್ಲ ಬಿಡು ರಾಜಣ್ಣ, ಮಾಡೋ ಇಬ್ರು ಸೇರ್ಕೊಂಡು. ಇಲ್ಲ ಇಲ್ಲ, ಮೊದಲನೇ ಕೃಷಿಗೆ ಅಷ್ಟೇ ರಾಜಣ್ಣ. ನಾನು ಯಾಕೆ ಹೇಳ್ತಾವ್ನಿ ಅಂದ್ರೆ, ಇಷ್ಟೆಲ್ಲ ಹೇಳ್ತಾವನ್ನೆಲ್ಲ ರಾಜಣ್ಣ ತುಂಬಾ ತಿಳ್ಕೊಂಡವ್ನೆ. ನಾನು ಹೊಸ್ತಾಗ ಕೈ ಹಾಕ್ಬಿಟ್ಟು ಕೈ ಸುಡ್ಕೊಳ್ಳೋದು ಬೇಡ, ಇವನೇ ಮಾಡ್ಲಿ ಅಂತ ನನ್ನ ಆಸೆ. ಇಲ್ಲ ಇಲ್ಲ, ಅವ್ನ್ ಮಾಡೋದನ್ನ ನೋಡ್ಕೊಂಡ್ ಜೊತೆಗ್ ಮಾಡಬೇಕಷ್ಟೇನಪ್ಪ. ನೀರು ಮತ್ತು ಮಣ್ಣು ಪರೀಕ್ಷೆ ಮಾಡಿಸ್ತೀಯಾ? ಮಾಡಿಸ್ಲೇಬೇಕು. ಹಂಗಲ್ಲಪ್ಪ, ನಿಂದೊಬ್ಬಂದಲ್ಲ, ಈಗ ನಾಲ್ಕು ಜನ ರೈತರ ಹತ್ರನು ಅದನ್ನ ತಗೊಂಡೋಗಿ ಅಲ್ಲಿ ಹೋಗಿ ಪರೀಕ್ಷೆ ಮಾಡಿಸ್ಕೊಂಡ್ ಬರೋದು. ಆಯ್ತು ಕಪ್ಪ, ಮಾಡವ್ ಮಾಡವ್. ನಮ್ಮೂರಲ್ವಾ ಸುಬ್ಬಣ್ಣ, ನಮ್ಮೂರ್ ಬಗ್ಗೆ ನಮ್ಗೆ ಅಭಿಮಾನ ಇಲ್ವಪ್ಪ. ಹೆಂಗೆ ಗೊತ್ತಾ, ಈಗ ನಿಂದ ಮಾಡ್ಕೊಬಿಡ್ತಿದ್ದೆ, ಈಗ ನಮ್ಗೆ ಗೊತ್ತಿರಲಿಲ್ಲ ಅಂತ ಇಟ್ಕೋ, ನನಗೂ ಕಮಲಕ್ಕಂಗೂ ಗೊತ್ತಿಲ್ಲ ಮಣ್ಣು ಪರೀಕ್ಷೆ ಮಾಡಿಸೋದು. ಬಾ, ನಾ ಕರ್ಕೊಂಡೋಗಿ ಮಾಡಿಸ್ತೀನಿ ಅನ್ನೋದು ನೀನು. ಸರಿ ಸರಿ, ಅದು ಸೆಕೆಂಡರಿ ಬರ್ತದೆ. ಒಳ್ಳೇದು ಒಳ್ಳೇದು, ಹೇಳ್ಬಿಟ್ಟು ಮಾಡ್ಸೋಂಬಿಡಪ್ಪ ಎಲ್ಲರದು. ಅವ್ರವ್ರ ಜಮೀನ್ ಕರ್ಕೋಗಿ ಅದ್ ಹೆಂಗೆ ಮಣ್ಣು ಪರೀಕ್ಷೆ ನಾಲ್ಕು ಮೂಲೆಲ್ಲೇ ಎತ್ಬೇಕಾಗ್ತದೆ. ಎಲ್ಲೆಲ್ಲ ಎತ್ತಾರೆ ಮಣ್ಣ, ಅದಕ್ಕೆ ಕೇಳ್ತಿರೋದ್ ನಾನು ಎಷ್ಟು ಹೇಳಪ್ಪ. ಮಾದರಿ ಸಂಗ್ರಹಣೆ ಮೊದಲನೇ ಕೃಷಿ ಅಲ್ಲ, ಅದಕ್ಕಿಂತ ಹಿಂದೆ ಇರ್ತದಲ್ಲ ಒಂದು ಟ್ರೈನಿಂಗ್. ನಮ್ ತಾತಂದು ಕಾಲ್ದ ಕೃಷಿ ಹಿಂದಕ್ಕೆ ಒಂದಿರ್ತದೆ, ಈಗ ಸೊನ್ನೆ ಅಂತಿದ್ರೆ ಅದ್ರ ಹಿಂದಕ್ಕೆ ಹೋದ್ರೆ ಮೈನಸ್ ಅಂತ ಇರ್ತದಲ್ಲ, ಕೊಡ್ಸ್ಬೇಕು ನಿಂಗೆ ಶುರು ಮಾಡ್ಕೋಬೇಕು ಅಂತ. ಸರಿಕಪ್ಪ, ಹೇಳಪ್ಪ. ಈಗ ಮುಂದಕ್ಕೆ ಹೋಗೋಣ, ಮುಂದಕ್ಕೆ ಹೇಳವಾ ಕಮಲವ. ಪಶು ಆಹಾರ ಮೇವು ಉತ್ಪಾದನೆ, ಉತ್ಪಾದಿತ ಬೆಳೆಗಳ ಮೌಲ್ಯವರ್ಧನೆ ಮಾಡುವುದು ಅಂತ ಇದೆ. ಅಂದ್ರೆ ಈಗ ಬಂದು ಜಮೀನ್ ಐತೆ, ನಿನ್ನ ತರ ಹಸು ಇರ್ಲಿ ಬಿಡ್ಲಿ, ಜಾಳದ ಕಡ್ಡಿ ಹಾಕೋದು, ಕಟಾವಾಗ ಬರ್ತದೆ. ನಮ್ಮ ಹತ್ರ ಹಸು ಇಲ್ದೇದ್ರು ಬೆಳ್ಕೊಳ್ಳೋದ, ಬೇರೆಯವ್ರು ಕೊಡಕ್ಕೆ ಕೊಡಕ್ಕೆ ಮಾರ್ಕೋಬೋದಾ? ಮಾರ್ಕೋಬೋದು. ಸರಿ, ಹಂಗಾರೆ ಅದನ್ನೇ ಸಣ್ಣ ಸಣ್ಣ ತುಂಡುಗಳಾಗಿ ಮಾಡೋದಂತ. ಸರಿ, ಅದಕ್ಕೇನ ಮಿಷಿನ್ ಇದ್ದದಂತೆ? ಅದನ್ನು ಒಂದ್ ಮಡುಗು ಏನಂತೆ, ಏನಾದ್ರು ಇದ್ರಲ್ಲಿ ಕೊಟ್ಟಾರ ಸಬ್ಸಿಡಿ? ಏನಾದ್ರು ಕೊಡ್ತಾರ ಕಣಪ್ಪ ನೀವು? ಹಂಗಾರಪ್ಪ ತಗೊಂಬಿಡು. ಅದಕ್ಕೇನ ಹಸುನಂತ ಸಾಕಲ್ಲ ಅಲ್ಲಕ್ಕವ, ಈಗ ಕತ್ತರಿಸ್ಬಿಟ್ಟು ಬೇರೆಯವ್ರಿಗೆ ಮಾರ್ಕೊಳ್ಳೋದು. ಅದ್ರ ಬದಲು ನೀನೇ ಮನೆಯಲ್ಲಿ ಹಸು ತಿಂದ್ರೆ, ಬೇರೆಯವ್ರ ಮನೆ ಹಸು ತಿಂದ್ರು ಅದೇ ಅಲ್ವಾ? ನಿಮ್ ಮನೆಯಲ್ಲಿ ಹಸು ಇದ್ರೆ ಹಾಲು ಸಿಗಲ್ವಾ? ನೋಡ್ಕೊಳ್ಳೋರ್ ಬೇಕಲ್ವಾ? ಅದಲ್ವೇ, ಸುಮ್ನಿರು ಇವ್ರ ಮನೇಲಿ ಇವನೇ ಊಟ ಮಾಡಲ್ಲ, ಇನ್ ಇವನ್ ಹಸುಗಿಕ್ತಾನ? ಇವನ್ ಹಸು ಇನ್ನು ಪಕ್ಕದವ್ರ ಜಮೀನ್ಗ ನೀವು ಮನೇಲಿ ಇತ್ಕೊಂಡ್ರೆ ಕೆಂಪಸವ್ರು ಉದ್ದಾರ ಆಗದ ಹೆಂಗೆ? ಇಲ್ಲಿ ಮುಂದಕ್ಕೆ ಹೋಗೋಣ, ಕರ್ಕೊಯ್ತೀನಿ ಮುಂದಿನ ದಿವಸಗಳಲ್ಲಿ ಕೆಂಪಸ್ ಮಾಡ್ತೀನಿ, ಇವನ್ ಸರಿಯಾಗಿ ಮಾಡ್ತೀನಿ ಹೇಳು. ಓದವ. ಕಟಾವು ಆದ ನಂತರ ಹೂವು ಹಣ್ಣು ಸಾಂಬಾರ ಪದಾರ್ಥಗಳು ಇತ್ಯಾದಿಗಳನ್ನ ಪೂರ್ವ ಸಿದ್ಧತೆಗೊಳಿಸಿ ಮಾರುಕಟ್ಟೆಗೆ ತಲುಪಿಸೋದು. ಶುಚಿ ಮಾಡೋದು ಹೇಳಲಿಲ್ವಾ? ಈಗ ನಿಂಗೆ ಅದೇ ಅದು ಅದೇ ಈಗ ಊದು ಹೇಳದ್ನಲ್ಲ ಹಂಗೇನೆ, ಪ್ರತಿಯೊಂದು ಹಂಗೇನೆ. ಅದನ್ನ ವರ್ಗೀಕರಣ ಅಂತಾರೆ, ಗ್ರೇಡಿಂಗ್ ಅಂತಾರೆ. ಈಗ ರೇಟ್ ಸಿಗ್ಬೇಕು ಅಂದ್ರೆ ವಿಭಾಗ ಮಾಡಿ, ಒಂದೊಂದು ವಿಭಾಗ ಮಾಡಿ, ಗಾತ್ರ ಆಕಾರ ಬಣ್ಣ ಗುಣ ಗುಣ ಗುಣ ಎಲ್ಲ ಗುಣ ಅಂದ್ರೆ ಇವೆಲ್ಲ ಬರ್ತವೆ. ಅದನ್ನ ಸುಬ್ಬಣ್ಣನ್ ಕೇಳೋ, ಅದ ನಂಗೂ ಸಿಗುತ್ತೆ. ಬಾಡಿಗೆ ಆಧಾರಿತ ಸೇವಾ ಕೇಂದ್ರಗಳು, ಅಗ್ರಿ ಟೂರಿಸಂ. ಈಗ ಬಾಡಿಗೆ ಆಧಾರಿತ ಸೇವಾ ಕೇಂದ್ರಗಳು ಅಂದ್ರೆ ಏನೋ ಒಂದು ಚೂರು ಅರ್ಥ ಆಯ್ತು ನಂಗೆ. ಅಗ್ರಿ ಟೂರಿಸಂ ಅಂತದಲ್ಲ, ಹಂಗಂದ್ರೆ ಏನಣ್ಣ? ಅಗ್ರಿ ಟೂರಿಸಂ ಅಂದ್ರೆ ಈಗ ಎಲ್ಲೋ ಒಂದ್ ಕಡೆ ತುಂಬಾ ಚೆನ್ನಾಗಿರೋ ತಂತ್ರಜ್ಞಾನ ಅದೇ, ನೀನು ಹೋಗಿ ನೋಡ್ಕೊಂಡ್ ಬಂದಿರ್ತೀಯ. ಅಲ್ಲಿ ಏನ್ ಮಾಡೋದು ನಿನಗೂ ಅನಿಸ್ತಾ ಇರ್ತದೆ, ಇಂಥದ್ದು ನಮ್ಮ ರೈತರು ನೋಡಿ ಕಲಿಬೇಕು ಅಂತ. ನೀ ಏನ್ ಮಾಡಿದ್ಯಾ ಈಗ ಸಂಕ್ರಣ ಸಂಕ್ರಣನ್ ಬಿಟ್ಬಿಡು, ಹೊಸ ಕಾಸು ಬರೋ ಡೌಟು. ಯಾರ್ಯಾರು ಕಾಸು ಕೊಟ್ಟು ಬಸ್ ಹತ್ತಾರೆ ಸುಬ್ಬಣ್ಣ ಕರ್ಕೋ, ಅವ್ರನ್ನೆಲ್ಲ ಬಸ್ ಹತ್ತಿಸ್ಕೊಂಡು ಅಥವಾ ಏನೋ ಒಂದು ನೀನ್ ಅವ್ರ ಕರ್ಕೊಂಡು ಹೋಗೋದು, ಅಲ್ಲಿ ಅವ್ರಗಳು ಬೇಕಾದ ತಿಳುವಳಿಕೆ ಟ್ರೈನಿಂಗು ಇದೆಲ್ಲ ಕೊಡಿಸ್ಕೊಂಬರೋದು. ಈ ತರದ್ದು ಸೌಲಭ್ಯಗಳನ್ನ ಒದಗಿಸೋದು ರಾಜಣ್ಣ. ಹಂಗೇನೆ ಎಂತದವ ಟೂರಿಸಮ್, ಅಗ್ರಿ ಟೂರಿಸಮ್, ಅಗ್ರಿ ಅಗ್ರಿ ಟೂರ್, ಕೃಷಿ ಪ್ರವಾಸೋದ್ಯಮ ಟೂರ್. ನಾವೆಲ್ಲ ಒಯ್ತಿರ್ಲಿಲ್ವೇನಪ್ಪ, ಇದ್ಯಾಕೆ ಮರ್ತ್ಬಿಟ್ಟ ನೀನು? ಆ ತರ ಅಲ್ಲ ಕಣ, ಇದು ಸುಬ್ಬಣ್ಣ ಹೇಳ್ತಿರೋದು ಕೇಳಿಸ್ಕೊಳ್ಳಿ. ಗೊತ್ತಾಯ್ತು ಏನಂದ್ರೆ, ಈಗ ಯಾವ್ದೋ ಒಂದೀಗ ಹೈದರಾಬಾದ್ ಅಂತ ಇಟ್ಕೋ, ಹೈದರಾಬಾದ್ ಅಲ್ಲಿ ಯಾವ್ದೋ ಒಂದು ಕೃಷಿ ಸಂಬಂಧಿತವಾದ ಏನೋ ಒಂದು ಮಾಡಿರ್ತಾರೆ ಉಪಯೋಗ ಆಗಂತ, ನಮಗ್ ಗೊತ್ತಿರಕ್ಕಿಲ್ಲ. ಯಾರಿಗೋ ನಮ್ ನಾಲ್ಕ್ ಜನದಲ್ಲಿ ಯಾರಿಗೋ ಒಬ್ರಿಗೆ ಗೊತ್ತಾಗಿರ್ತದೆ. ನಾವೇನ್ ಮಾಡೋದು, ಇನ್ ಮೂರ್ ಜನನ್ನ ಕರ್ಕೊಂಡು ಬಾ, ಇಲ್ಲ ಅದೇ ಹಿಂಗೆ ನೋಡ್ಕೊ ಬರೋ ಹೋಗಿ ಅನ್ಬಿಟ್ಟು ಕರ್ಕೊಂಡು ಹೋಗೋದು. ಸರಿ, ಆ ಸಂಘಟನೆ ಮಾಡೋದು, ಅದು ಟೂರ್ ಹೋದಂಗಲ್ವಾ? ಸರಿ ಕಪ್ಪ, ಅಗ್ರಿ ಟೂರಿಸಂ ಅಂತ ಅದು ಎಲ್ಲ ಕಂಡ್ ರಾಜಣ್ಣ ನೀ ಹೇಳೋದು ಸರಿಯಕಪ್ಪ. ಈಗ ನಾನು ನೀನ್ ಇಬ್ರು ಹೋಗೋದಕ್ಕೆ ಬದಲಾಗಿ ನಾನು ಊರಲ್ಲಿ ಒಂದ್ ಹತ್ತು ಜನ ಕರ್ಕೋ ಹೋದ್ರೆ ಬಸ್ ಚಾರ್ಜ್ ಅದೆಲ್ಲ ಒಸಿ ಒಂದಾದ್ದಯ್ಯ, ಯಾರ ಕೊಡೋದದ? ಹಂಗಲ್ಲ, ನಮ್ ನಮ್ ನಾವ್ ಕೊಡ್ತೀವಿ. ಎಲ್ಲ ನನ್ ತಲೆ ಮೇಲೆ ಎಲ್ಲೆಲ್ಲಿ ನೀ ಕರ್ಕೊಂಡು ಹೋಗಿರೋದಕ್ಕೆ ಹಿಂಗ್ ಮಾತಾಡ್ತೀಯಾ? ಹೇಳಿದ್ದು ಒಬ್ಬನ ತಲೆ ಮೇಲೆ ಎಲ್ಲ ಹಾಕ್ಬಿಟ್ಟು ಇಪ್ಪತ್ ಜನ ಬರ್ತೀನಿ ಅಂತಾರೆ, ಇಪ್ಪತ್ ಜನ ನನ್ ಏರ್ಕೊಂಡು ದುಡ್ಡು ಹಾಕ ಹೋಗಕ್ ಆಗ್ತವ? ಏನ್ ಬುದ್ಧಿ ಕಲ್ತಿದ್ಯಾ ನೋಡೋಣ. ಅವ್ರು ಇಳಿದ ತಕ್ಷಣ ಬಸ್ ಇಳಿದ ತಕ್ಷಣ ಟೀ ಕುಡಿಬೇಕು, ಅದ್ ಮಾಡ್ಬೇಕು. ನಿನ್ನ ಉದ್ದೇಶವಾಗಿ ಇಟ್ಕೊಂಡು ಮಾತಾಡ್ತಿಲ್ಲ ಸುಬ್ಬಣ್ಣ. ಸೆಕೆಂಡರಿ ಅಗ್ರಿಕಲ್ಚರ್ ಏನೇನ್ ಬರ್ತವೆ, ರೈತರು ಏನ್ ಮಾಡಬಹುದು ಅನ್ನೋದನ್ನ ಹೇಳ್ತಿರೋದು. ಈಗ ಓಲಿ ಬಿಡಪ್ಪ, ಇವನ ಹೆಸರು ಹಾಕ್ಬಿಡ, ಯಾಕೋ ಅಳತಾವ್ನೆ. ನಾವೇ ಹೋಯ್ತಿವಿ, ನೀನೇ ಸ್ತ್ರೀ ಶಕ್ತಿ ಸಂಘದಲ್ಲಿ ಸುಮಾರು ಜನ ರೈತ ಮಹಿಳೆಯರ ನೀನೇ ಮಾಡು. ಅಲ್ಲ, ಯಾರನ್ನೇ ಕರ್ಕೋದ್ರು ಅವ್ರವ್ರೆ ಹಾಕೊಳ್ಳಿ ಅಲ್ವ. ಒಬ್ರಿಗೆ ಒಂದ್ ಟೀ ಕುಡ್ಸಕ್ ಹಿಂದೂ ಮುಂದೆ ನೋಡಕ್ ಆಯ್ತದ? ಇಲ್ಲ ಕವ್ವ, ಬಸ್ ಚಾರ್ಜ್ ಓಸಿ ಒಂದ್ ಎಲ್ಲ ಕೊಡ್ತಾರ ಕಣ್ಣ. ಯಾರು ಹಂಗೆಲ್ಲ ಬರೋದಿಲ್ಲ. ಹಂಗಾರ್ ಸರಿ, ಹಂಗಾರ್ ಸರಿ, ಪಾಸ್ ಕೊಡ್ಸ್ಬಿಡ. ಕೆಲವ್ರು ರಾಜಣ್ಣ ಅಂತವ್ರು ಇರ್ತಾರೆ, ಸುಮ್ಮನ ಗುಮ್ನಂಗ್ ಕೂತ್ಕೊಬಿಡ್ತಾರೆ. ರಾಜಣ್ಣ ಹಂಗೆಲ್ಲ ಮಾಡಲ್ಲ. ಜೇಬು ಕೈ ಹಾಕಿ ಒಂದ್ 5 paisa ಬಿಚ್ಚಕ್ಕಿಲ್ಲ. ನಿನ್ಗೇನ್ ಗೊತ್ತು? ಸುಮ್ ನೋಡ, ಅದ್ ಯಾವ್ದೋ ಫೋನ್ ಬಂತು ಅಂತ ಆ ಕಡೆ ಎದ್ದೋದ, ಹೆಂಗ್ ಮಾತಾಡ್ತೀಯ ಅವ್ನ ಬಗ್ಗೆ? ಮಾತ್ ಕೇಳಿಸ್ಕೋಬೇಕಲ್ಲ ಅಂತ ಹೋಯ್ತಿರೋದು. ಮುಂದ್ವರ್ಸವ ನೀನು ಅಣ್ಣ. ಈ ಬಾಡಿಗೆ ಆಧಾರಿತ ಸೇವಾ ಕೇಂದ್ರಗಳು, ಬಾಡಿಗೆ ಆಧಾರಿತ ಅಂದ್ರೆ ವಸಿ ಏನಂತರ ಟ್ರ್ಯಾಕ್ಟರ್ ಅದೇ. ಟ್ರ್ಯಾಕ್ಟರ್ ಎಷ್ಟಪ್ಪ ಕೆಲಸ ನನಗೆ? ಮಾರ್ನೇ ದಿನ ಏನ್ ಕೆಲಸ? ಅದನ್ನ ಬಾಡಿಗೆ ಕೊಡೋದು. ಅದಕ್ಕೊಬ್ಬ ಡ್ರೈವರ್ ಇದ್ದ ಅಂತ ಇಟ್ಕೋ, ಅವನಿಗೂ ಒಂದಿಷ್ಟು ಕೂಲಿ ಅಂತ ಕೊಟ್ಬಿಟ್ಟು, ನೋಡಪ್ಪ ಇಂಥವ್ರ ಜಮೀನಿಗೆ ಬೇಕಂತೆ, ಮೋಸಿ ಹೋಗ್ಬಿಟ್ಟು ಎಲ್ಲ ಮುಗಿಸ್ಕೊಟ್ಬಿಟ್ಟು ಬಾ ಕೆಲಸ ಅಂದ್ರೆ, ಕೆಲಸನೂ ಆಯ್ತದೆ, ನನಗೆ ಒಂದಿಷ್ಟು ಕಾಸು ಬರ್ತದೆ, ಡೀಸೆಲ್ ಖರ್ಚು ಬರ್ತದೆ, ಜೊತೆಗೆ ಬಂಡವಾಳ ಹಾಕಿದ್ರೆ. ಕಮಲ ಒಂದು ಮನೆ ಇದೆ ಅಲ್ಲ ಟ್ರ್ಯಾಕ್ಟರ್, ಈಗ ನಿಂದೆ ಟ್ರ್ಯಾಕ್ಟರ್ ಎಲ್ಲ ಕಡೆ ಕೊಡ್ತೀಯಲ್ಲ ಅಣ್ಣ. ಕವ ಅದನ್ನೇ ಹೇಳ್ತಿರೋದು, ಮನೆ ಮುಂದೆ ಒಂದಷ್ಟೊತ್ತು ನಿಂತಿರೋದನ್ನ ಹೆಚ್ಚಿಗೆ ನೋಡಕ್ಕಿಲ್ಲ, ಬರೀ ಬಾಡಿಗೆ ಹೆಚ್ಚಿಗೆ ಕಾಸು ಆಯ್ತಾ ಇದೆ ಅಲ್ಲ, ಅದಕ್ಕೆ ಸೇರ್ಸವ್ರೆ. ಆಮೇಲೆ ಆಯುಷ್ ಮೆಡಿಸನ್ಸ್, ನೈಗೆ ಉತ್ಪನ್ನಗಳು. ಈಗ ನೋಡಪ್ಪ, ಹತ್ತಿ ಬೆಳೆಯೋರು, ಹತ್ತಿ ಬೆಳೆಯೋರು ಹತ್ತಿ ನಂಗೆ ಕೊಡೋ ಬದಲು ಸ್ವಲ್ಪ ನೂಲು ತೆಗೆದು ನೂಲನ್ನ ಮಾರಾಟ ಮಾಡಿದ್ರೆ ಒಳ್ಳೇದು. ಆಮೇಲೆ ಈ ಔಷಧಿ ಯುಕ್ತ ಸಸ್ಯಗಳು ಅಂತ ಇರ್ತವೆ, ಈಗ ತುಳಸಿ ಇದೆಲ್ಲ ಬೆಳೆದಿದೆ. ಆಯುಷ್ ಅಂತ ಅವ್ರಿಗೆ ಆ ಒಂದು ಔಷಧಿ ಕಾರ್ಖಾನೆಗಳಿಗೆ ನಮ್ಮ ಹತ್ರ ಐತೆ ಅಂತಲ್ಲಿ. ಆಮೇಲೆ ಚೆಂಡು ಇಲ್ವೇನಪ್ಪ, ಚೆಂಡು ಬೆಳೆದವರು ಅದನ್ನು ಒಂದು ಔಷಧ ತಯಾರಿಕೆಯಲ್ಲಿ ಬಳಸ್ತಾರಂತೆ. ಅದು ಪೂಜೆಗಿಂತ ಹೆಚ್ಚಾಗಿ ಔಷಧಕ್ಕೆನೆ ಹೋಗೋ ಜಾಸ್ತಿ. ಬೆಳೆಯವ್ರು ಕಡಿಮೆ ಆದ್ರು ಏನ್ ಮಾಡ್ತಾರೆ? ನಾವೇ ಬೆಳಿತೇವಲ್ವಾ, ಈಗ ದಸರಾ ಹತ್ರ ಬತ್ತಿದಂಗೆ ಅವಾಗ ಬೆಳ್ಕೋತೀವಿ. ಆಮೇಲೆ ಹಬ್ಬ ಹರಿ ದಿನಗಳು ನೋಡ್ತೀವಿ, ಓ ಇವಾಗ ಹೋಗಿ ವ್ಯಾಪಾರ ಆಯ್ತದೆ ಅಂದ್ಬಿಟ್ಟು ಅವಾಗ ಮಾತ್ರ ಅಲ್ಲಿಗೆ ಬರುವಂಗ್ ಬೆಳ್ಕೊಳ್ಳೋದು. ಆದ್ರೆ ಈಗ ಸುಬ್ಬಣ್ಣ ಹೇಳ್ತಿರೋದ್ ನೋಡಿದ್ರೆ ಈ ಎರಡನೇ ಕೃಷಿಲಿ ಅದಕ್ಕೆ ಯಾವಾಗ್ಲೂ ಬೇಡಿಕೆ ಇದ್ದೇ ಇರ್ತದೆ. ಪೂಜೆಗಿಂತಲೂ ಮುಡ್ಕೊಳ್ಳೋದ್ಕಿಂತಲೂ ಈ ಔಷಧಿಯ ಗುಣಗಳು ಬಹಳಷ್ಟು ಅದೇ ಚೆಂಡುವಿನಲ್ಲಿ ಅಂತಂದ್ಮೇಲೆ ನಾವು ಬೆಳ್ಕೋಬಹುದು ಯಾವಾಗ ಬೇಕಾದ್ರು. ಬಾಯಿಲಿ ಹೇಳಕ್ಕೆ ಹೇಳ್ತೇವೆ ಬುಡಣ, ಮುಂದಕ್ಕೆ ಕೇಳಿಸ್ಕೋ. ಹೇಳವ, ಸುಗಂಧ ದ್ರವ್ಯ, ಜೇನು ಸಾಕಣೆ, ಅಂಟು ಉತ್ಪಾದನೆ, ರೇಷ್ಮೆ ಉತ್ಪನ್ನಗಳು, ಸುಗಂಧ ದ್ರವ್ಯ ಗೊತ್ತಾಯ್ತು ಸೇರಿಸ್ಬಿಟ್ಟವ್ರಲ್ವಾ. ಈಗ ಮಂಡಿಗಳಲ್ಲಿ ಏನೇನು ಆಯ್ತದೆ ಉತ್ಪಾದನೆ ಎಲ್ಲಾನು ಅದು ಅದ್ರಲ್ಲಿ ಕಂಕಳ ಎತ್ಬಿಟ್ಟು ಪುಸ್ ಪುಸ್ ಅಂತ ಹೊಡ್ಕೊತಿದೆ ಅಲ್ಲ ಸೆಂಟ, ಅದೇ ಸುಗಂಧ ದ್ರವ್ಯ. ಯಾವಾಗ ಹೊಡ್ಕೊಂಡನಪ್ಪ, ಏನೋ ಅಬ್ಬರಿ ದಿನಗಳು ಅವು ಇವು ಮದುವೆ ಮುಂಜಿ ಅಂತ ಹೋಗುವಾಗ ಹೊಡ್ಕೊಳ್ಳೋದು ರೇಷ್ಮೆ ಪಂಚ ಹಾಕೊಂಡು ತಕ್ಕ ಮುಂಚೆ ಹೊಡ್ಕೊತಿಯಲ್ಲ. ನೀನ್ ಯಾವಾಗ ನೋಡಿದೆ? ಇದ ನೋಡಿ ನಿಕೊಂಡು ಹೇಳು, ಪಕ್ಕ ಹೋದ್ರೆ ಗಮಲ ಬರಲ್ವಾ ನೋಡ್ಬಿಟ್ರೆ. ಇಲ್ಲ ಅಂದ್ರೆ ಅದ್ ಎಷ್ಟು ಬಹಳ ಇದಕ್ಕವ ಅದಕ್ಕೆ ರೇಟು. ಅದಕ್ಕೆ ನೀನೇ ಬೆಳ್ಕೊಳ್ಳೋಣ ಸುಗಂಧ ದ್ರವ್ಯ ಅಂತಲ್ಲ, ಇವ ಎತ್ಕೊಬಿಡ್ತಾನೆ ಅಂದ್ಬಿಟ್ಟು ಹಂಗ ಮಾಡ್ತಿದ್ದೀನಿ. ಈಗ ಅಂಟು ಉತ್ಪಾದನೆ ಅದು ಇವನ್ಗೆ ಹೇಳ್ಬಿಡವ ಏನಣ್ಣ, ಗೋಂದು ಹೆಂಗೆ ಅಂತ. ಅದ್ ಹೆಂಗೆ ಸುಬ್ಬಣ್ಣ ಅಂಟು? ಈಗ ಗೊಬ್ಬಳಿ ಮರದಲ್ಲಿ ಗೋಂದ್ ಬಿಟ್ಟಿರ್ತದೆ ಎಲ್ಲ ಕೆರ್ಕೊಳದ. ನಮ್ಮೂರ್ ಕಡೆ ಅಂಟು ಅಂತಾರೆ, ಅದು ನಿನ್ನಂತವ್ರಿಗೆ ಹೇಳೋದು ಬಿಚ್ಚದೆ ಇದ್ದವ್ರಿಗೆ ಅಂತ. ಅದಕ್ಕೆ ಆಗಿಂದ ಹೇಳ್ತಾ ಇರೋದು ಸುಬ್ಬಣ್ಣ ನಿಂಗೆ ಅಂಟು ಉತ್ಪಾದನೆ ಅಂತ. ಪಾರ್ಟಿ ಅಂತಾರಲ್ಲ, ಸೀದಾ ಅಲ್ಲಿಗೆ ಹೊಟ್ಟೋದೆ ಆ ಅಂಟು. ನಾನು ಈ ಅಂಟಿಗೆ ಬಂದ್ಬಿಟ್ಟಿನಿ ಗೊಬ್ಬಳಿ ಮರದ ಅಂಟಿಗೆ. ನೀನ್ ನನಗೆ ಬಿಡ್ತಾ ಇದೀಯ ಬಾಣವ? ಹಂಗಲ್ಲಪ್ಪ, ಈಗ ಬೇವು ಆಗ್ಬೋದು ಕೆಲವು ಮರಗಳಲ್ಲಿ. ಏನ ಮರದ ರಸಗಳು ಗೋಂದ ತರ ಬರ್ತದೆ ಬರ್ತದೆ ಹೌದು, ಅದನ್ನ ಸಂಗ್ರಹಣೆ ಮಾಡುವಂತದ್ದು. ಆಮೇಲೆ ರೇಷ್ಮೆ ಉತ್ಪನ್ನ ಅಂತೆ, ನೀ ರೇಷ್ಮೆ ಪಂಚೆ ಶರ್ಟ್ ಹಾಕೋತಿಯಲ್ಲ. ಮುಖ್ಯವಾಗಿ ಆ ನಿಮ್ ಜಮೀನಲ್ಲಿ ಹಿಂದ್ಗಡೆ ಆ ಪಾಟಿ ಬೆಳೆದವಲ್ಲ ಬಿದಿರು, ಬಿದಿರು ಹಾಕವ್ರ ನೋಡು, ಬಿದಿರು ಉತ್ಪನ್ನಗಳನ್ನು ಮಾಡಪ್ಪ. ಬಿದಿರದು ಹೊಸಿವ ಅದು ಯಾವ್ದು ಪ್ರಯೋಜನಕ್ಕೆ ಬರಕಿಲ್ಲ ಹೇಳು. ಬಿದಿರು ನೀ ನಾರಿಗ ಆಗದ ಬಿಡು ಅಂತ ಒಂದ್ ಆಡದೆ ಜನಪದ ಗೀತೆ ಕೇಳಿದೀನಿ ನಾನು, ಅದ ಕೇಳಿದೀನಿ ಎಲ್ಲ ಬಹಳ ಚೆನ್ನಾಗದೆ. ಬಿದಿರದು ಎಲ್ಕಾಯ್ತಕ್ಕನ್ ಬಿಡಪ್ಪ. ಅದು ಜೊತೆಗೆ ಮಾವಿನ ಗಿಡಗಳಿದ್ರೆ ಮಾವಿನಕಾಯಿ ಬಿಟ್ರು ಉಪ್ಪಿನಕಾಯಿ ಮಾಡೋದು, ಜಾಮ್ ಮಾಡ್ಕೊಳ್ಳೋದು, ಅರ್ಶಿನ ಪುಡಿ, ಅರ್ಶಿನ ಬೆಳೆದ್ರೆ ಸೀಗೆಕಾಯಿ ಪುಡಿ, ಸೀಗೆಕಾಯಿ ಪುಡಿ, ಬೆಳ್ಳುಳ್ಳಿ, ಬೆಳ್ಳುಳ್ಳಿ ಪೇಸ್ಟ್ ತಯಾರ ಮಾಡಬಹುದು ಅಂತ ಕಣ. ಎಲ್ಲ ಸಿಕ್ತದಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತ. ಅದೇನ್ ಮಾಡ್ಬಿಟ್ಟೇನಪ್ಪ ಮಾಡೋದು? ಅದೇ ಎಲ್ಲ ಮಾರಾಟ ಮಾಡ್ಕೋಬಹುದು ಕಣ. ಅದನ್ನ ಎಲ್ಲ ತಿನ್ನದ ಮಕ್ಕಳು ಕಚ್ಕೊಳ್ಳೋದ ಅಂತ ಕೃಷಿ ಬೆಳೆಯೋದು ಒಂದಾದ್ರೆ ಹಣೆಗೆ ಹಚ್ಕೊಳ್ಳೋದು ಸುಮ್ನಿರು ಅಲ್ಲ. ಈಗ ಇರು ಕೊಟ್ಟೆನು ಹೊಸ ಮುಖಕ್ಕೆ ಹಚ್ಕೊಳ್ವಂತೆ ಕಣ. ಬೇವಿನ ಗಿಡ ಯಾತಕ್ಕೂ ಬೆಳದಂಗ್ ಬಿಟ್ಕೊಂಡದ ಅಲ್ಲಿ ನಿಮ್ ಜಮೀನ್ಲಿ ಬೆಜಲ್ ಜಮೀನ್ಲಿ ಆ ಪಾಟಿ ಬೇವಿನ ಗಿಡಗಳವೆ. ಬೇವಿನ ಉತ್ಪನ್ನಗಳು ಬೀಜ ತೆಗೆದ್ಬಿಟ್ಟು ಮಾರಾಟ ಮಾಡಬಹುದು, ಎಣ್ಣೆ ತೆಗಿಬಹುದು. ವಂಗೆ ಬೀಜ, ವಂಗೆ ಬೀಜನು ಸಿಗುವಂತದ್ದು. ಆಮೇಲೆ ಇಪ್ಪೆ ಮರದ ಬೀಜ ಅದಲ್ವಾ, ಅದು ಅಷ್ಟೇ ಎಣ್ಣೆ ತೆಗ್ದಾರಂತಾರ. ಈಗ ಅದೇನು ಹೈಡ್ರೋಪೋನಿಕ್ಸ್ ಅಂದ್ರೆ ಏನ ಸುಬ್ಬಣ್ಣ? ಹೈಡ್ರೋಪೋನಿಕ್ಸ್ ಅಂದ್ರೆ ನೀರನ್ನ ಉಪಯೋಗಿಸ್ಕೊಂಡು ಅಲ್ಲಿ ಈ ಮಣ್ಣು ತರ ಯಾವ್ದೇ ಒಂದು ಇದಿರಲ್ಲ, ಏನಪ್ಪ ಮೀಡಿಯಂ ಅಂತ ನಾವ್ ಹೇಳ್ತೀವಿ, ನೀರನ್ನೇ ಒಂದು ಮೀಡಿಯಂ ಆಗಿ ಉಪಯೋಗಿಸ್ಕೊಂಡು ಬೆಳೆಯೋದಕ್ಕೆ ಹೈಡ್ರೋಪೋನಿಕ್ಸ್ ಅಂತ ಹೇಳ್ತಾರೆ. ಈ ನಗರ ಪ್ರದೇಶಗಳಲ್ಲಿ ಎಲ್ಲ ಈ ಫ್ಲಾಟ್ ಗಳೆಲ್ಲ ಇರುತ್ತೆ, ಹೊಸ ಗಿಡ ಹಾಕಬೇಕು. ಇಲ್ಲಿ ಏನಪ್ಪ ನಮಗೆ ಇಲ್ಲಿ ಮಣ್ಣು ನಮ್ಗೆ ಬೇಕಾದಂತ ಒಂದು ಮೀಡಿಯಂ ಅಂತ ಹೇಳ್ತೀವಿ, ಮಣ್ಣಲ್ಲಿ ಬೀಜ ಹಾಕ್ತೀವಿ. ಅಲ್ಲೇನ್ ಮಾಡ್ತಾರೆ, ಸಸ್ಯಕ್ಕೆ ಬೇಕಾಗುವಂತ ಪೋಷಕಾಂಶಗಳನ್ನ ನೀರಿಗೆ ಹಾಕೋದು. ಓ ಸರಿ ಸರಿ ಸರಿ. ಆಮೇಲೆ ಸಸಿ ತಗೊಂಡಾಗ ಅಲ್ಲಿ ಮಡಗಿದ್ರೆ ಅಥವಾ ಬೀಜ ಹಾಕಿದ್ರೆ ಮೊಳಕೆ ಬರ್ತದೆ, ಅದ್ರ ಬೆಳವಣಿಗೆ ಏನಾಗ್ಬೇಕು ಅದೆಲ್ಲ ನೀರ್ನಲ್ಲೇ ಸಿಗ್ತದೆ. ಅದಕ್ಕೆ ನೀರ್ನಲ್ಲೇ ಸಿಗ್ತದೆ. ಹೈಡ್ರೋಪೋನಿಕ್ಸ್ ಸರಿ ನೋಡಿದ್ದಿ, ಯಾರಿಗೋ ಒಬ್ರಿಗೆ ಚೂಜಿ ಚುಚ್ ಬಿಟ್ಟಿದ್ರು ಕವಾ, ಕೈಗೆ ಚುಚ್ಬಿಟ್ಟು ಅದ ಎಂತದೋ ಬಾಟಲ್ ಕಟ್ಬಿಟ್ಟಿದ್ರು, ಡ್ರಿಪ್ಸ್ ಗ್ಲೂಕೋಸ್ ಆ ಬಾಟ್ಲಿಗೆ ಅದ ಎಂತೋ ಇಂಜೆಕ್ಷನ್ ಚುಚ್ಚುತ್ತಿದ್ರು ಇನ್ನೊಂದ ಕೈಗೆ ಚುಚ್ಕೊಳಕ್ಕೆ. ನೀನು ನೆನಪಾಯ್ತು ಅಷ್ಟೇ ಕಣಪ್ಪ, ನೀರ್ಗೆ ಅದನ್ನ ಹಾಕಿರ್ಬೇಕು ಅಷ್ಟೇ ನೀರ್ಗೆ. ಹಂಗ ಅನ್ಬಿಟ್ಟು ನಿಮ್ ಮನೇಲಿ ಪಾತ್ರೆಲ್ ನೀರ್ ಇಟ್ಬಿಟ್ಟು ಹಾಕ್ಬಿಡ್ಬೇಡ, ಕೊಳ್ತೋಯ್ತದೆ. ಅಯ್ಯಯ್ಯಪ್ಪೋ ಹಂಗ್ ಮಾಡಕ್ ಕಮಲಕ್ಕೋ ಕೈ ತೋಟ ಅದುವೇ ಎರಡನೇ ಕೃಷಿ ಬಂದ ಪೌಷ್ಟಿಕ ತೋಟ. ಕೈ ತೋಟ ಮಾಡ್ತಾರಲ್ಲ ಮನೆ ಮೇಲೆ ತಾರಸಿ ಮೇಲೆ ಎಲ್ಲ ಮಾಡ್ತಾರಲ್ಲ, ತಾರಸಿ ತೋಟ ಸೇರ್ಕತ್ತವೆ. ಹಾ ನೋಡಪ್ಪ ನಿಂದು ಬತ್ತುಕೋಣ ಅಡಕೆ ಆಳೆ ನೋಡು. ಈಗ ಹೈಡ್ರೋಪೋನಿಕ್ಸ್ ಮಾಡ್ಬಿಡೋಣ, ಅದೇನೇನ್ ಬೆಳಿತೀಯ ನಾವು ನೋಡ್ಬಿಡ್ತೀವಿ. ಅಷ್ಟೊಂದು ಅವೆಲ್ಲ ಅವೆಲ್ಲನೂ ಒಂದೇ ಸರಿ ತಿಳ್ಕೊಳಕ್ ಆಗಕ್ಕಿಲ್ಲ. ಆ ಪತ್ರದ ಒಂದ ಅದ ಎಂತದೋ ತೆಗೆದ್ರಂತೆಲ್ಲ ಕಾಪಿಯ ಹಾಕಿಲ್ವೇಣ ಇದ ಕಂಡ್ರಲ್ಲ ನೋಡಿ ಅಲ್ಲಿ ಇರ್ತಾರ ಏನ ಭೂತಾಳೆ ಅಮ್ತಾರೋಳೆಸರ ಅಂತಾರಲ್ಲ ಲೋಳೆಸರ ಅದ್ ಒಳ್ಳೇದಲ್ಲ, ಅದ್ರದ್ನು ಕೃಷಿ ಮಾಡ್ಬೋದಂತೆ. ಅದು ಬಹಳ ಡಿಮ್ಯಾಂಡ್ ಅದೇ ಸಿಟಿಲಿ, ಹಂಗೆ ಹೊಟ್ಟೆಗೆ ತಿಂತಾರ ಅದನ್ನ. ಲೋಳೆ ರಸಕ್ಕೆ ಬೆಳೆಸ್ಕೊಂಡಾರ ಕಣವ, ಅದು ನಮ್ಮ ಅಜ್ಜಿ ಇದ್ಲಲ್ಲ ಕಮಲವ್ವ, ಇಂಥವನ್ನೆಲ್ಲನು ಬೆಳೆಸೋಳು. ಈಗ ಅವಳು ಗೊತ್ತಿಲ್ಲ ಈಗ ರಾಜಣ್ಣ ವಸಿ ಎಲ್ಲದಕ್ಕೂ ಇವನು ಹೂ ಅಂತಾನೆ. ಇಲ್ಲಿ ಮುಖ್ಯವಾಗಿ ಒಂದು ಉತ್ಪನ್ನ ನಾವು ತಯಾರು ಮಾಡ್ತೀವಿ, ಅದಕ್ಕೆ ಒಂದು ಹೆಸರಿಡ್ಬೇಕು ನಾವು. ಈಗ ಸಂಕ್ರಣ್ಣನ ಅಲ್ಲುಜ್ಜುವ ಪುಡಿ, ಸಂಕ್ರಣ್ಣನ ಲೋಳೆಸರದ ಪುಡಿ, ಹಿಂಗೆ ಒಳ್ಳೆ ಇದನ್ನೇ ಹೇಳ್ದಪ್ಪ. ನಾನು ಒಂದು ಯೋಜನೆ ಹಾಕೊಂಡಿನಿ. ನಿಮ್ದು ಯಾವ್ದಪ್ಪ ಪುಡಿ? ನೀವು ಕೇಳ್ಕೋಸಿ ಯಾವ ಪುಡಿ ಮಾಡಿ ಅಂತ. ನೀನು ಸುಬ್ಬಣ್ಣ ಹೇಳಿ, ಆಮೇಲೆ ನೀನ್ ಕೇಳ್ಕವ. ಈ ಎಲ್ಲರ ಟಿಲ್ವೆ ದನ ಕರುಗಳೆಲ್ಲ ಕಟ್ಟಿರ್ತಾರಲ್ಲ ಸುಬ್ಬಣ್ಣ, ಸಗಣಿ ಆಗ್ತದೆ ಎಲ್ಲರಟ್ಟಿ ಸಗಣಿನೂ ಸಂಗ್ರಹಣೆ ಮಾಡ್ಕೊಬಿಡೋದು. ಅವ್ರಿಗೊಂದಷ್ಟು ಅದಕ್ಕೊಂದಷ್ಟು ದುಡ್ಡು ಕೊಟ್ಬಿಟ್ಟು ಸಂಗ್ರಹಣೆ ಮಾಡ್ಕೊಂಡು ಬಯೋಗ್ಯಾಸ್ ಪ್ಲಾಂಟ್ ಮಾಡ್ಕೊಳ್ಳೋ ಅಂತ ಅವನಿಗೆ ಕಾಣ. ಅದು ಒಳ್ಳೆ ಐಡಿಯಾ. ಮಾಡ್ಕೊಬಿಟ್ಟು ನಮ್ ಊರ್ಗೆ ಸಪ್ಲೈ ಮಾಡೋದು ಗೋಬರ್ ಗ್ಯಾಸ್. ಏನ ಬಯೋಗ್ಯಾಸ್ ಏನ್ ಸಗಣಿ ಬೇಕಾಗಲ್ಲ, ತರಕಾರಿ ಸಿಪ್ಪೆ ಅಂತ. ನೀನ್ ಹೇಳ್ತಿರೋದು ಗೋಬರ್ ಗ್ಯಾಸ್ ಅಲ್ವಪ್ಪ, ನಮ್ ಮನೇಲಿ ನಾವ್ ಮಾಡ್ಕೊಂಡಿಲ್ವಾ? ನೀನ್ ಒಳ್ಳೆ ಇದೆ ಮೊಟ್ಟಿ ಮಾಡ್ಕೊಬಿಟ್ಟಿದ್ದೆ. ನಾನು ಹೇಳೋದು ಊರ್ಗೆ ಸಪ್ಲೈ ಮಟ್ಟಿಗೂ ಮಾಡ್ಕೊಡ್ಬೇಕೇನಪ್ಪ, ಮಟ್ಟಿಗ್ ನೀ ಮಾಡ್ಬೇಡ, ನಾನು ಊರ್ಗೆ ಸಪ್ಲೈ ಮಾಡೋ ಅಂತ. ಕಣ್ಣ ಊರ್ಗ ಉಪಕಾರಿ ಅವನು, ಪರರ್ಗ ಅಪಕಾರಿ ಅಂತ. ಪರರ್ಗ ಅಪಕಾರಿ ಇಲ್ಲ ಕಣ್ಣ, ಸಂಪಾದನೆ ಐತದೆ ಅದರಿಂದ. ಸರಿ ಸರಿ ಆಯ್ತು, ಮಾಡೋಣ ಬಿಡಪ್ಪ. ಈಗ ನಿಮ್ಮನೆ ಮೊದಲು ಮಾಡ್ಬಿಟ್ಟು ಆಮೇಲೆ ಊರಿಗೆ ಮಾಡಮ್ ಸುಮ್ಮನೆ ಹೇಳದ್ನ ನೀ ಅರ್ಥ ಮಾಡ್ಕೊಳ್ಳೋದಿಲ್ವಲ್ಲ. ಸಂಗ್ರಹಣೆ ಮಾಡ್ಕೊಬಿಟ್ಟು ನಮ್ದೇ ಒಂದ್ ಯೂನಿಟ್ ಮಾಡ್ಕೊಳ್ಳೋದು ಎಲ್ಲಾದ್ರೂ ರಾಜಣ್ಣ. ಊರಿಗೆಲ್ಲ ಸಪ್ಲೈ ಮಾಡಕ್ ಜನ ಕಟ್ಟಿದಾರ. ನೀನು ಯಾರ ಮನೆಗೆ ಹೋಗಿದೆ? ನೀನು ನಿನ್ ಮಕ್ರಿ ಎತ್ಕ ಹೋಗು, ಅದ್ ಎಷ್ಟು ಮನೇಲಿ ನಿನಗೆ ಗೊಬ್ಬರ ಸಿಕ್ಕೋದು ಸಗಣಿ ಸಿಕ್ಕದ್ ನೋಡ್ತೀನಿ. ನಮ್ ಊರನ್ನೇ ತಿರ್ಗಾಡಿಲ್ಲ ಇವನು, ಬರೀ ಕೆಂಪು ಸತ್ತದೆ. ಕಮಲವ್ವ ನೀನೇ ಯೋಚನೆ ಮಾಡು, ಈಗ ಎಷ್ಟು ಜನ ನಮ್ಮಲ್ಲಿ ಹಸು ಎಮ್ಮೆಗಳ ಕಟ್ಟಿದ್ರು. ಈ ಸ್ವಲ್ಪ ಸಂಖ್ಯೆ ಕಮ್ಮಿ ಆಗ್ತದೆ ಅಂದ್ರೆ ಅವ್ರಿಗೂ ಅವ್ರ ಜಮೀನ್ಗೂ ಬೇಕು, ಮೊದಲು ಉಳಿದಿದ್ ವೇಸ್ಟ್ ಆಗೋದನ್ನ ಎತ್ಕೊಳ್ಳೋಣ. ಪ್ರಶ್ನೆ ಬರಕ್ಕಿಲ್ಲ, ನಮ್ಮನೆಗೆ ಮಾಡ್ಬಿಟ್ಟು ಕಮಲವ್ವ ಸಾಕಾಗದೇನೆ ಅಲ್ಲಿ ಇಲ್ಲಿ ಪರದಾಡ್ಬಿಟ್ಟಿವಿ ನೀನು. ಒಂದಷ್ಟು ದಿವಸ ಏನು ಗ್ಯಾಸ್ ಉತ್ಪಾದನೆ ಆಯ್ತಿರ್ನಿಲ್ಲ ಅಲ್ಲಿ. ಇಲ್ಲ ತುಂಬೇಕಲ್ಲ, ಪ್ರತಿ ಫ್ರೆಶ್ ಕಲ್ಸಾಕ್ಬೇಕು, ಅದಕ್ಕೆ ಸ್ಲರಿ ಬತ್ತದಲ್ಲ ಅದೆಲ್ಲ ತೆಗಿಬೇಕು, ಹೊಸ್ದಾಗ ಹಾಕ್ಬೇಕು, ಸಿಕ್ಬೇಕಲ್ಲ. ಈಗ ಅಲ್ಲ ಕಣಪ್ಪ, ನೀನ್ ಮೂರತ್ತು ಗುರು ಗುರು ಅಂತೀಯ, ಏನೋ ಸಿಸಿಯ ಆಸೆ ಪಡ್ತಾವನೆ. ಒಂದ್ ಹತ್ತು ಮನೆಗೆ ಆಗ್ಲಿ ಬಿಡು ಆಗ್ಲಿ. ಈಗ ಮಕ್ರಿಯ ಫಸ್ಟ್ ಈಗ ಒಂದ್ ಕೆಲಸ ಮಾಡಂ ಬಿಡು ಕಮಲವ್ವ, ಇವನ್ ಆಸೆ ಅದ ಯಾಕೆ ನಾವು ಬೇಡ ಅನ್ಬೇಕು? ಒಂದೆರಡು ಮಕ್ರಿ ತಗೊಟ್ಬಿಡ್ತೀನಿ. ನೀನ್ ಯಾಕಂದ್ರೆ ಬೇಡ ಅಂದೆ, ಮನೆಗೆ ಹೋಗ್ಬೇಕು ಸಗಣಿಯ ಗೋರ್ಕ ತುಮಕ ಬಂದ್ಬಿಟ್ಟು ಹಾಕ್ಲಿ ಆ ಗೋಬರ್ ಗ್ಯಾಸ್ ಜಾಗಕ್ಕೆ. ಏನವಾ ಇವನು ಯಾರ್ಯಾರ ಮನೆಗೆ ಹೋಗಿ ಸಗಣಿ ಎಲ್ಲ ಗೋರ್ಕೊಂಬತ್ತಾನೆ ಅವ್ರ ಮನೆಯವ್ರಿಗೆಲ್ಲ ನೀನ್ ಕಾಸು ಕಟ್ಕೊಂಡ್ಬಂದ್. ಆಯ್ತು ಅದ್ಬೇಕಾರ ಮಾಡೋಣ, ನಾನ್ ಕೊಡ್ತೀನಿ ಕಾಸ, ನಾನ್ ಕಾಸು ಕೊಡ್ತೀನಿ. ಎರಡು ಮಕ್ರಿ ಎತ್ಕ ಹೋಲಿ ತಲೆ ಮೇಲೆ ಒಂದು ಹೆಗಲ ಮೇಲೆ ಒಂದು ಮಡಿಕೊಂಡು ಮನೆ ಮನೆಗೆ ಹೋಗ್ಬಿಟ್ಟು ಸಾಗಣಿಯ ಗೋರ್ಕೊಂಡು ತುಂಬಿಕೊಂಡು ಹೆಗಲ ಮೇಲೆ ಒತ್ಕ ಬಂದು ಗೋಬರ್ ಗ್ಯಾಸ್ ಉತ್ಪಾದನೆ ಗೋರದೇ ಬೇಕಿಲ್ಲ ಕಣ. ಈಗ ಇಂತಿಂತ ಮನೆಯವ್ರ ಸಗಣಿ ಕೊಡ್ತಾರೆ ಅಂದ್ರೆ ಅವ್ರಗಲ್ ಮಂಕ್ರಲ್ಲಿ ತುಂಬಿಟ್ಟಿರಿ, ನಾವ್ ಎತ್ತಾಕೊಂಡ್ ಹೋಯ್ತೀವಿ. ನಿನ್ ಟ್ರ್ಯಾಕ್ಟರ್ ಇಲ್ವಾ ಎತ್ಕೊಳ್ಳೋದು ಬರೋದು. ನನ್ ಮಾತ್ ಕೇಳು ಕಮಲಕ್ಕ, ಏನಾದ್ರೂ ಸುಮ್ನೆ ಹಿಂಗ್ ಹೇಳ್ದಂಗೆ ಆಗ್ಲಿ, ನಾನು ಹೆಗಲ ಮೇಲೊಂದು ತಲೆ ಮೇಲೊಂದು ಮಂಕ್ರಿ ಹೊತ್ಕೊಂಡು ಹೋಗಿ ಸಗಣಿ ಎತ್ಕೊಂಡ್ ಬಂದೆ ಶುರು ಮಾಡ್ತೀನಿ ಇದನ್ನ. ನಾನ್ ನಾಳೆ ದಿನಕ್ಕೆ ಯಾವ ಮಟ್ಟಕ್ ಹೋಯ್ತೀನಿ ಅಂದ್ರೆ ನಾನೇ ಕರ್ದು ಕೆಲ್ಸ ಕೊಡೋ ಮಟ್ಟಕ್ಕೆ ನಾ ಬೆಳಿತೀನಿ. ನೋಡೋಣ ಟ್ರ್ಯಾಕ್ಟರ್ ಹೇಳಿದೀನಿ ಬಿಟ್ಟು ಟ್ರ್ಯಾಕ್ಟರ್ ಎತ್ಕೋ. ಇವನ್ ಹಂಗೆ ಇದ್ರೆ ಆ ದಿನಕ್ಕೆ ಇವನ್ಕೆಲ್ಲ ಮಕ್ಕಳು ಒಚ್ಕೋ ಬರ್ತೀನಿ. ಅಂತ ಕಾಲಕ್ಕೆ ನೋಡ್ಕೊಳ್ಳಂ ಬಿಡ, ಅದ್ರಲ್ಲಿ ಏನು ತಪ್ಪಿಲ್ಲ ಕಣ. ನಾವ್ ರೈತರು, ನಾವ್ ಇರೋದೇ ಸಗಣಿ ಎತ್ತಕ್ಕೆ. ರೇಷ್ಮೆ ಪಂಚ ಕೊಳ ನಾನು ತಪ್ಪು ಅಂದ ಕಮಲವ್ವ, ನಾ ತಪ್ಪು ಅನ್ನದ ಇಲ್ಲ ಇಲ್ಲ ಇಲ್ಲ. ನಾವೆಲ್ಲ ಬದಿಲಕವ್ವ, ಬದಿಲಿ ಕೆಲಸ ಮಾಡೋರು, ಕೆಸರಲ್ಲಿ ಕೆಲಸ ಮಾಡೋರು, ತಪ್ಪೆ ನಮ್ಗೆ ಒಂಥರ ಅದು ನಮ್ಗೆ ಪವಿತ್ರವಾಗಿರ್ತಕ್ಕಂಥದ್ದು. ಮೈ ಸೋಕ್ಬಿಟ್ರೆ ನಮ್ ಪಾಪ ಕರ್ಮಗಳೆಲ್ಲ ಹೊಂಟೋಯ್ತದೆ ಅನ್ನುವಂತ ಜನ ನಾವು. ಅದಕ್ಕೆ ನಾವ್ ಇದ್ ಮಾಡ್ಕೊಣವ, ನಾನು ಬತ್ತಿ ನಡಿಯಪ್ಪ ನಿನ್ ಜೊತೆಗೆ ಹಂಗಿರ್ಬೇಕು ಅಂತೂ. ನೋಡಪ್ಪ ತಡವಾಗಿ ಬಂದ್ರು ಇಬ್ರು ಏನೋ ಅರ್ಧ ಮುಕ್ಕಾಲು ಒಪ್ಕೊಂಡಂಗಾಯ್ತು ಅಲ್ವಾ ಕಮಲಕ್ಕ? ಇನ್ನೇನಿದ್ರು ಕಣ್ಣ, ಎರಡನೇ ಕೃಷಿ ಶುರು ಮಾಡೋದಷ್ಟೇ ಬಾಕಿ. ಏನಾದ್ರೂ ಆಗ್ಲಿ ಕಮಲವ್ವ, ಈ ಎರಡನೇ ಕೃಷಿ ಅನ್ನೋದು ಗೊತ್ತಿರ್ಲಿಲ್ಲ ನನಗೆ. ಇದೇನೋ ನಮ್ಗೂ ಎಲ್ಲ ಗೊತ್ತಿರ್ಲಿಲ್ಲ. ತಾತ ಮಾಡ್ತಿದ್ದು ಮೊದಲನೇ ಕೃಷಿ, ನಮ್ ತಾತ ಮಾಡ್ತಿದ್ನಲ್ಲ ಅದು ಮೊದಲನೇ ಕೃಷಿ, ನಮ್ಮ ಅಪ್ಪ ಮಾಡ್ತಿರೋದು ಎರಡನೇ ಕೃಷಿ ಅಂತ ನಾನು ಕಂಡಿದ್ದು. ಒಂದ್ ತಲೆಮಾರು ಮುಂದೆ ನಾಕು ಅಂತ ಕಂಡಿದ್ದೆ. ನಾನು ಮೂರನೇ ತಲೆಮಾರನ್ ಕೃಷಿ ಮಾಡ್ತಾವನಿ ಅಂತ ನನ್ನ ಮನ್ಸಲ್ಲಿ ಇದ್ದು. ಆದ್ರೆ ಈಗ ಈ ಸರ್ಕಾರದವ್ರು ಮಾಡಿರೋದು ನಮ್ ಸುಬ್ಬಣ್ಣ ಇದಂತಂದು ಹೇಳ್ತಿರೋದ್ ನೋಡಿದ್ರೆ ಏನು ಅರ್ಥ ಅದೇ ಅಲ್ಲ ಕಣಪ್ಪ. ಈಗ ಯಾರು ಹೊಸದಾಗಿ ಏನ್ ಹೆಸರಿಟ್ಟಿಲ್ಲ, ಇದೆಲ್ಲ ರೈತರು ಮಾಡ್ಕೊಂಡ್ ಬರ್ತಾ ಇದ್ರು. ಸರ್ಕಾರದವ್ರು ಏನ್ ಮಾಡಿದವ್ರೆ, ಇಂತ ಮಾಡ್ತಿರೋಂತವ್ರಿಗೆ ಒಂದಿಷ್ಟು ಉತ್ತೇಜನ ನೀಡವ, ಒಂದಿಷ್ಟು ಯೋಜನೆಗಳು ಮಾಡವ, ಅವ್ರಿಗೆ ಬೇಕಾದ ತಂತ್ರಜ್ಞಾನ ಕೊಡವ, ಉತ್ಪನ್ನಕ್ಕೆ ಒಂದು ಮಾರುಕಟ್ಟೆ ಒದಗಿಸ್ಕೊಡವ ಅಂತ ಮಾಡಿ ಇದಕ್ಕೆ ಒಂದು ಪ್ರತ್ಯೇಕವಾಗಿ ಕೃಷಿ ನಿರ್ದೇಶನಾಲಯ ಸೆಕೆಂಡರಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಂತ ಮಾಡವ್ರೆ. ಕೃಷಿ ಇಲಾಖೆ ಪಾಡಿಯೇ ಕೃಷಿ ಇಲಾಖೆ ಇರ್ತದೆ. ಇದು ಎರಡನೇದು. ಆ ಇಲಾಖೆಯಲ್ಲಿರೋ ಅಧಿಕಾರಿಗಳು ಸಂಬಂಧಪಟ್ಟವರು ಈ ತರ ಒಂದು ಯೋಜನೆಗಳನ್ನ ಗಮನದಲ್ಲಿಟ್ಕೊಂಡು ಕೆಲವು ಕಾರ್ಯಕ್ರಮಗಳನ್ನ ಎಲ್ಲ ರೂಪಿಸ್ತಾರೆ. ನನಗೆ ಅನ್ಸೋದು ಇದೆಲ್ಲನೂ ಕೇಳಿದ್ಮೇಲೆ ಕಮಲವ್ವ, ಮೊದ್ಲೆಲ್ಲ ನಾವು ಕೇಳ್ತಿದ್ದು ನಮ್ ದೇಶ ಸಂಪತ್ ಭರಿತ ದೇಶ, ಸಂಪತ್ ಭರಿತ ದೇಶ ಅಂತ ಭಾಷಣ ಮಾಡಾರಲ್ಲ, ಏನಿದ್ದು ಇಲ್ಲಿ ಅಂತ ಅನಿಸ್ತಿತ್ತು ನನಗೆ. ಇದೆಲ್ಲ ಸಂಪತ್ ಅಲ್ವೇನವ, ಇವೆಲ್ಲ ಏನಂತ ತಿಳ್ಕೊಬಿಟ್ಟೆ ನೀನು. ಗೋಂದು ಆ ಸಂಪತ್ ಅಲ್ವಾ, ಅದ್ರ ಬಗ್ಗೆ ಯಾರು ಗಮನ ಹರಿಸಿದರು? ಸಗಣಿ ಸಂಪತ್ ಅಲ್ವಾ, ಯಾರು ಗಮನ ಹರಿಸಿದರು? ಆಮೇಲೆ ಇದ್ರದ್ದು ಗಂಜಳ, ಅದ್ರಲ್ಲೆಲ್ಲ ಔಷಧ ಆಯ್ತಿರ್ತದೆ. ನೀನು ಅದೇನೋ ಹೇಳ್ತಿದ್ನಲ್ಲಪ್ಪ, ಇವರಪ್ಪ ಮಾಡ್ತಿದ್ದು ಒಂದೇ ಕೃಷಿ, ಇವನ್ ಮಾಡ್ತಿದ್ದು ಎರಡನೇ ಕೃಷಿ, ನಮ್ ತಾತ ಮೊದಲನೇದು, ನಮ್ಮ ಅಪ್ಪ ಎರಡನೇದು, ನಾನು ಮಾಡ್ತಿದ್ದು ಮೂರನೇದು ಅಂತ. ಈಗ ತಾತಂದು ಮೊದಲನೇದು, ಅಪ್ಪ ಮಾಡಿದ್ದು ಎರಡನೇದು, ಮೂರನೇದು ಇವನ್ ಮಾಡಿದ್ರಲ್ವಾ, ಅದ್ ಮೂರನೇ ಕೃಷಿ ಹೆಂಗಾಯ್ತದೆ? ಜೀರೋ ಕೃಷಿ. ಅದೇ ಈ ಕೆಲಸ ನೀ ಮಾಡ್ಬೇಕಾಯ್ತದೆ, ನೀನೇ ನನ್ ಜಮೀನ್ ನೋಡ್ಕತ್ತಿರೋದು ಅಂದ್ಬಿಟ್ಟು ಕಳಿಸ್ಬಿಟ್ಟೆ. ರಾಜಣ್ಣ ನೋಡ್ಕೊಳಲ್ಲ ಅಂದ್ಬಿಟ್ರೆ ಏನಣ್ಣ ಕತೆ? ಇಲ್ಲ ಇಲ್ಲ ಇರ್ಲಿ ಭಗವಂತ, ನನಗೂ ಕಾಲ್ ಕೈ ಎಲ್ಲ ಗಟ್ಟಿಯಾಗಿ ಕೊಟ್ಟವನೇ, ನನಗ ಮಾಡ್ಕೋ ಹೋಯ್ತೀನಿ. ಆದ್ರೆ ಇದ್ ನನಗೆ ಸಂತೋಷ ಆಯ್ತು ಸುಬ್ಬಣ್ಣ, ನೀ ಏನಾರ ಅನ್ಕ. ನಮ್ ದೇಶ ಸಂಪತ್ ಬರೀತದೆ, ಈಗ ಎಲ್ಲಾನು ಸರಿಯಾಗಿ ಉಪಯೋಗಿಸ್ಕೋಬೇಕವ. ಏನವಾ ಈಗ ಕಮಲಕ್ಕ, ಈಗ ಈ ಪಟ್ಟಿನಲ್ಲಿ ಬಂದಿತ್ತು ಏನು? ಅದೇನು ಅಂದ್ರೆ ಕೃಷಿ ಉತ್ಪನ್ನಗಳನ್ನ ಆಹಾರವಾಗಿ ಪರಿವರ್ತನೆ ಮಾಡಿದ್ಮೇಲೆ ಅದನ್ನ ಒಂದು ಲೇಬಲ್ ಇಟ್ಟು ಮಾರಾಟ ಮಾಡುವಂತದ್ದು ಅಂತ. ಕಮಲಕ್ಕ ಏನು ಮಾಡವಳೆ, ಕಜ್ಜಾಯ ಗಿಜ್ಜಾಯ ಅದೆಲ್ಲ, ಐದು ಕಜ್ಜಾಯಕ್ಕೆ ಇಷ್ಟು ರೇಟು. ಕಮಲಮ್ಮನ್ ಕಜ್ಜಾಯ, ಕಮಲವನ್ ಸಿಕ್ಕಿನುಂಡೆ, ಕಮಲವನ್ ನಿಪ್ಪಿಟ್ಟು, ಕಮಲವನ್ ಚಕ್ಲಿ. ನಿನಗೆ ಪ್ಲೇಟ್ ಹಾಕೊಡಲ್ಲ, ಕವರ್ ಕೊಡ್ತೀನಿ, ಅದ್ರ ಮೇಲೆ ರೇಟ್ ಇಡ್ತದಲ್ಲ. ಅದು ಹಾಕ್ಬಿಟ್ಟಿದ್ಯಾ? ಅದೇ ಅಷ್ಟು ನಿನ್ಗೆ ಇಷ್ಟ ಬಂದಂಗ ಹಾಕಂಗಿಲ್ಲ ಅವನ್ನೆಲ್ಲನು. ಅದಕ್ಕೆಲ್ಲ ಸರ್ಕಾರದ ಪರ್ಮಿಷನ್ ಬೇಕು. ಹಂಗನ್ಬಿಟ್ಟು ಕೊಡ್ಬೇಡ ನೀವ್ ಬೇಕಾರೆ. ಒಂದ್ ಇಡಿ ಇಟ್ಕೊಂಡವಳೆ, ನಮ್ಮ ಮೋದಿ ಅವ್ರು ಮಾಡಿಸಿಲ್ವ ಈಗ ಡಿಜಿಟಲ್ ಬ್ಯಾಂಕಿಂಗ್, ಸ್ಕ್ಯಾನರ್ ಇಟ್ಕೊಂಡವಳೆ, ನಿನ್ ಮೊಬೈಲ್ ಸ್ಕ್ಯಾನ್ ಮಾಡ್ಬಿಡು, ನಿನ್ ಅಕೌಂಟಿಂದ ದುಡ್ಡು ಹೋಗ್ತದೆ. ಎಲ್ಲ ನಿನ್ನಿಂದಲೇ ಕಣಯ್ಯ, ನಾವು ಸ್ವಲ್ಪ ಬುದ್ಧಿವಂತರಾಗಬೇಕು ಅಲ್ಲ. ಅರ್ಧ ಕಮಲ ಒಂದು ಮನಸ್ಥಿತಿ ಎಲ್ಲಾನು ಬದಲಾವಣೆ ಮಾಡಾಕ್ಬಿಟ್ಟೆ ನೀನು ಪಾಪ. ಅಮ್ಮ ಏನು ತುಂಬಿ ತುಂಬಿ ಕೊಡೋಳು, ನೀನ್ ಮಾತ ಕೇಳ್ಕ ಕೇಳ್ಕೊಂಡು ಈಗ ಯಾಕೋ ಕಮಲವನ್ನು ಓಸಿ ಕಂಜೂಸ್ ಬುದ್ಧಿ ಕಲ್ತು ಬಿಟ್ಟು ಇಷ್ಟೆಲ್ಲ ಹೇಳ್ತಾವನೆ, ಇವತ್ತು ಫ್ರೀ ಆಗಿ ಕೊಟ್ಟು ಇವನ್ ಜೊತೆ ಹೆಚ್ಚಿಗೆ ಸೇರ್ಬೇಡ ನೀನ್ ಕಮಲವು, ಮಾತಾಡ ಕೇಳ್ಬೇಡ. ಅದೇನೋ ತಂದು ಕೊಡೋ ಬಾಯಿ ಕೆಲಸ ಕೊಡ್ಲಿ, ಏನಾದ್ರು ಮಾತಾಡ್ತೀನಿ. ಅವತ್ತು ಹೋಳಿಗೆ ತಿನ್ನಕಂತೂ ಬಂದಿಲ್ಲ, ಇವತ್ತು ಹೆಚ್ಚುಗಟ್ಲೆ ಮಾಡಿ ಕೊಡ್ತೀನಿ. ಪ್ರೀತಿಯಿಂದ ಮಾತಾಡ ಅಯ್ಯೋ ತಕಬೋ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಎಸ್ ಲಕ್ಷ್ಮೀನಾರಾಯಣ, ಎಂ ಶಂಕರಪ್ಪ ಹಾಗೂ ಎಸ್ ಸುಬ್ರಹ್ಮಣ್ಯ. ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. April 11 ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಮಿಶ್ರ ಕೃಷಿಯಲ್ಲಿನ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ.